ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಅನೂಪ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಹೇಳಿ ಅನೂಪ್ ಅವರೇ. ಸರ್, ನಾನು ಒಬ್ಬ ಕೃಷಿಕ. ನಾನು ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಜಿಲ್ಲಾ ಹಿರೇಜಂಬೂರ್ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಕೃಷಿಕ. ನಾನು ಕೃಷಿಯಲ್ಲಿ ಅತ್ಯುತ್ತಮವಾದ ಒಂದು ಸೇವೆಯನ್ನು ಮಾಡುತ್ತಾ ರಾಜ್ಯ ಮತ್ತು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೃಷಿ ಇಲಾಖೆಯಲ್ಲಿ ಆಯೋಜಿಸತಕ್ಕಂತಹ ಭತ್ತದ ಬೆಳೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ದ್ವಿತೀಯ ಸ್ಥಾನವನ್ನು ಪಡೆದಂಥ ಪ್ರಗತಿಪರ ರೈತನಾಗಿದ್ದೇನೆ. ಹಾಗೂ ಉಡುತಡಿ ರೈತ ಉತ್ಪಾದಕ ಕಂಪನಿಯನ್ನು ಅಧ್ಯಕ್ಷನಾಗಿ ಈಗ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೆ ಸರ್. ಹೇಳಿ ಸರ್, ನಿಮ್ಮ ಊರಿನ ಬಗ್ಗೆ, ಉಡುತಡಿ ಗ್ರಾಮದ ಬಗ್ಗೆ. ಒಳ್ಳೆಯ ಸರ್, ನಮ್ಮ ಊರು ಒಂದು ಶಿವಶರಣರ ನಾಡು. ಶಿಕಾರ್ಪುರ ಅಂದರೆ ಶಿವಶರಣರ ನಾಡು ಅಂತಲೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹ ನಾಡು. ಅಲ್ಲಿ ಮೊದಲನೇ ವಚನಕಾರ್ತಿಯಾದ ಅಕ್ಕಮಹಾದೇವಿಯು ಜನ್ಮಸ್ಥಳ ಉಡುತಡಿ. ಹಾಗೂ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾದಂಥ ಅಲ್ಲಮ್ಮ ಪ್ರಭುಗಳು ಜನ್ಮವೆತ್ತಿದಂತಹ ಸ್ಥಳ. ಹಾಗೂ ನನ್ನ ಊರಾದ ಹಿರೇಜಂಬೂರು ಶಿವಶರಣಿ ಸತ್ಯಕ್ಕನ ಒಂದು ಸ್ಥಳ, ಅದರಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ನಮ್ಮ ಉಡುತಡಿ ಎಫ್ ಇ ಒ ಬಗ್ಗೆ ಮಾತನಾಡಲು ಈ ಒಂದು ಆಕಾಶವಾಣಿ ಮೈಸೂರವರು ನಮಗೆ ಆಹ್ವಾನ ಇತ್ತದ್ದು ತುಂಬ ಒಂದು ಸಂತೋಷಕರವಾದ ವಿಚಾರ. ಯಾಕಂದರೆ ಈಗಿನ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಒಂದು ಸಂದರ್ಶನಗಳಿಗೆ ಕರೀತಾರೆ, ಆದರೆ ಕೃಷಿ ಬಗ್ಗೆ ಸಂದರ್ಶನ ಕರೆಯೋದು ಬಹಳ ಒಂದು ಅಪರೂಪ. ಅಂತಹ ಕಾರ್ಯವನ್ನು ಆಕಾಶವಾಣಿ ಮೈಸೂರಿನ ಸರ್ ಅವರು ಕರೆದು ನಮ್ಮನ್ನು ರೈತರ ಬಗ್ಗೆ, ನಮ್ಮ ಎಫ್ ಇ ಒಗಳ ಬಗ್ಗೆ, ಅದರ ಕಾರ್ಯಾಚರಣೆ ಬಗ್ಗೆ ಕರೆದು ಮಾತಾಡ್ತಿರೋದು ತುಂಬ ಸ್ವಾಗತಕರ ಅಂತ ಅನಿಸ್ತದೆ. ಹೇಳಿ ಸರ್, ನಿಮ್ಮ ಎಫ್ ಪಿ ಒ ಬಗ್ಗೆ. ನಮ್ಮ ಎಫ್ ಪಿ ಒ ಉಡುತ್ತಡಿ ಎಫ್ ಪಿ ಒ ಫಾರ್ಮರ್ ಫ್ರೆಡೈಸಿಂಗ್ ಆರ್ಗನೈಸೇಷನ್ ಅಂತ ಮಾಡ್ಕೊಂಡಿದ್ದೀವಿ ಸರ್. ಅಲ್ಲಿ ಅದರ ವ್ಯಾಪ್ತಿ ಉಡುಗೋಣಿ ಮತ್ತು ಹಿರೇಜಂಬೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 800 ಜನ ಸೇರಿದಾರು ಸೇರಿಕೊಂಡು ಮಾಡಿದಂತಹ ಕಂಪನಿ ಸರ್ ಇದು. ಈ ಕಂಪ್ನಿಯಲ್ಲಿ ನಮಗೆ ಮೊದಲು ಈ ಕಂಪ್ನಿಯನ್ನು ಯಾಕೆ ಹುಟ್ಟಾಕಬೇಕು, ಫಸ್ಟಿಗೆ ನಮಗೆ ಚೈತನ್ಯ ರೂರಲ್ ಡೆವಲಪ್ಮೆಂಟ್ನ ಬದ್ರೀಸ್ ಸರ್ ಅವರು ಬಂದು ಹೀಗೆ ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಕೇಂದ್ರ ಸರ್ಕಾರದ 75ನೇ ಸ್ವತಂತ್ರದ ಅಮೃತ ಮಹೋತ್ಸವದ ಒಂದು ದಿನದಂದು ರೈತರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಉಡುಗೊರೆಯಾಗಿ ಈ ಎಫ್ ಇ ಒ ಅನ್ನೋದು ಕಾನ್ಸೆಪ್ಟನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ತಂದಂಥ ಒಂದು ಕಾನ್ಸೆಪ್ಟ್. ಇದರ ಕಾನ್ಸೆಪ್ಟಿನ ಮೂಲ ಉದ್ದೇಶ ಏನಪ್ಪ ಅಂತಂದರೆ ರೈತರನ್ನು ಸದೃಢವನ್ನು ಮಾಡುವಂತಹ ಕಾರ್ಯಕ್ರಮ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಡಗೂಡಿ ಎಲ್ಲ ರೈತರನ್ನು, ಆಯಾ ಭಾಗದ ರೈತರನ್ನು ಒಗ್ಗೂಡಿಸಿ ಅಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಮತ್ತು ಮಾರಾಟ ಮಾಡುವಂಥ ವ್ಯವಸ್ಥೆ ಮತ್ತು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಮತ್ತು ಅದನ್ನು ಬ್ರ್ಯಾಂಡ್ ಮಾಡುವ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು, ರೈತರು ಮಧ್ಯವರ್ತಿಗಳಿಲ್ಲದೇ ಈ ಎಫ್ ಇ ಒಗಳ ಮೂಲಕ ಯಾವ ರೀತಿ ಒಂದು ಮುಂದುವರಿಬೇಕು ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಫ್ ಇ ಒಗಳನ್ನು ರಚನೆ ಮಾಡಿದರು ಸರ್. ಇದಕ್ಕೆ ನಮ್ಮ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಸಿ ಒ ಆದಂಥ ಬದ್ರೀಶ್ ಸರ್ ಅವರು ಬಂದು ನಮ್ಮ ಭಾಗದಲ್ಲಿ ನೀವು ಒಂದು ಎಫ್ ಇ ಒ ಮಾಡಬೇಕು ಅಂತ ಕೇಳಿಕೊಂಡ್ರು. ಆಗ ನಾವೆಲ್ಲರೂ ಅದಕ್ಕೆ ಮೊದಲಿಗೆ ನಿರಸ್ತಾ ಇತ್ತು, ಇದು ಏನು ನಡೀತದ, ಏನು ಸರ್ಕಾರದ ಒಂದು ಸ್ಕೀಮ್ಗಳು ಬರ್ತವೆ, ಹಿಂಗೆ ಹೋಗ್ತವೆ ಅನ್ನುವ ಒಂದು ಜಿಜ್ಞಾಸೆ ನಮ್ಮಲ್ಲಿ ಖಂಡಿತ ಇತ್ತು. ಆದರೆ ಬದ್ರೀಶ್ ಸರ್ ಅವರು ಇಲ್ಲ, ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಒಳ್ಳೆಯ ಇದು ಅತ್ಯುತ್ತಮ ರೈತರಿಗೆ ಅನುಕೂಲಕರವಾದಂಥ ಯೋಜನೆ, ನೀವು ಮಾಡಲೇಬೇಕು ಮಾಡಿ ಅಂತ ಒಂದು ಪ್ರೋತ್ಸಾಹವನ್ನು ಮಾಡಿದ ಮೇಲೆ ನಾವೆಲ್ಲರೂ ಒಂದು ಉಡುಗುಣಿ ಮತ್ತು ಹಿರೇಜಂಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರು ಒಂದು 800 ಜನ ಸೇರಿದಾರೆ ಸರ್ ನಮ್ಮಲ್ಲಿ ಇದ್ದಾರೆ ಈಗ ಆಲ್ರೆಡಿ. ಎಷ್ಟು ವರ್ಷ ಆಯ್ತು ಮಾಡಿ? ನಾವು 2020 ನಮ್ಮ ಕಂಪ್ನಿ ಆರಂಭವಾಯಿತು ಸರ್. ಆ 2020 ಕಂಪ್ನಿ ಆರಂಭವಾದಾಗ ನಮಗೆ ಆಗಾಗ ಸ್ವಲ್ಪ ಕೊರೋನಾದ ಒಂದು ಛಾಯೆ ಇತ್ತು, ಆವಾಗ ಸ್ವಲ್ಪ ವಿಳಂಬವಾಯಿತು ಒಂದು ವರ್ಷ 2 ವರ್ಷ. ಆನಂತರ 2021-22 ನಮ್ಮ ಕಂಪನಿಯ ಕಾರ್ಯಾರಂಭ ಆರಂಭವಾಯಿತು ಸರ್. ಈಗ ನಾವೇನು ಮಾಡಿ 800 ಜನ ರೈತರನ್ನು ಒಗ್ಗೂಡಿಸ್ಕೊಂಡು ಅವರಿಗೆ ಬೇಕಾದಂತಹ ಕೃಷಿ ಪರಿಕರಗಳನ್ನು ಮಾರಾಟ ಮಾಡೋದು ಮತ್ತು ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ನಾವು ಎಫ್ ಪಿ ಒ ಮೂಲಕ ನಾವು ಮಾಡ್ಕೊಂಡಿದ್ದೀವಿ ಸರ್. ಎಫ್ ಪಿ ಒ ಅಂದರೆ ನಿಮ್ಮ ಪ್ರಕಾರ ಏನು? ಎಫ್ ಪಿ ಒ ಅಂದರೆ ನಮ್ಮ ಪ್ರಕಾರ ಯಾವುದೇ ಮಧ್ಯವರ್ತಿಗಳಿಲ್ಲದೇ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತವಾದ ಒಂದು ಮಾರುಕಟ್ಟೆಯನ್ನು ದೊರಕಿಸಿಕೊಡುವ ಒಂದು ವ್ಯವಸ್ಥೆ ಮತ್ತು ರೈತರು ತಾವು ಬೆಳೆದ ಬೆಳೆಗೆ ಯೋಗ್ಯವಾದ ಒಂದು ದರವನ್ನು ತಾವೇ ನಿಗದಿ ಮಾಡಿಕೊಳ್ಳುವಂತಹ ಯೋಜನೆ. ಹಾಗೂ ರೈತರಿಗೆ ಯಾವುದೇ ತಾವೇ ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಿ ಆ ಬ್ರ್ಯಾಂಡ್ ಮೂಲಕ ತಾವೇ ರೈತರು ತಮ್ಮ ಬೆಲೆಗೆ ನಿಗದಿಪಡಿಸಿಕೊಂಡು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯ ವೇದಿಕೆ ಇದು ಎಫ್ ಇ ಒ ಅಂದರೆ ತಪ್ಪಲಾಗಕ್ಕಾಗುತ್ತೆ ಸರ್. ನಿಮಗೆ ನಬಾರ್ಡಿಂದ ಸಹಾಯಧನ ದೊರೆತಿದೆಯಾ? ಹಾಂ ಸರ್, ಸರ್ಕಾರದಿಂದ ನಮಗೆ ಮ್ಯಾಚಿಂಗ್ ಗ್ರ್ಯಾಂಟ್ ಅಂತ, ನಾವು ಒಂದು 800 ಜನ ಸೇರಿದಾರಕ್ಕೆ ನಮ್ಮ 8 ಲಕ್ಷ ರೂಪಾಯಿ ನಮ್ಮ ಡೆಪಾಸಿಟ್ ಇದೆ ಸರ್. ನಮ್ಮ ಸರ್ಕಾರದಿಂದ ನಮಗೆ 10 ಲಕ್ಷ ರೂಪಾಯಿಯನ್ನು ಮ್ಯಾಚಿಂಗ್ ಗ್ರ್ಯಾಂಟ್ ಅಂತ ನಮಗೆ ಕೊಟ್ಟರು. 3 ವರ್ಷ ಸರ್ಕಾರನೇ ನಾವು ಇದರ ನಿರ್ವಹಣೆಯೆಲ್ಲ ಮಾಡಿತು. ತದನಂತರ ನಾವು ಆ ಕಂಪನಿಯನ್ನು ಮುಂದುವರಿಸ್ಕೊಂಡು ಬಂದಿವಿ ಸರ್. ಓಕೆ, ಅಂದರೆ 3 ವರ್ಷಗಳ ಕಾಲ CEO ಸಂಬಳ ಮತ್ತು ಕಚೇರಿ ಬಾಡಿಗೆ ಮತ್ತು ಬೇರೆ ಬೇರೆ ತರಹದ್ದೆಲ್ಲದನ್ನು ಕೂಡ ಅವರು ಹಣವನ್ನು ನಿಮಗೆ ನೆರವು ಕೊಟ್ಟಿದ್ದರು ಅಲ್ವಾ? ಹಾಂ ಸರ್. ಯಾವ ರೀತಿ ಆರಂಭ ಮಾಡಿಕೊಂಡ್ರಿ ಹೇಳಿ? ಈಗ ಯಾರೋ ಒಬ್ಬರು ಬಂದು ಹೇಳಿದ್ರು ಮಾಡಿ ಅಂತ ಹೇಳಿ ನೀವು ಒಪ್ಕೊಂಡ್ರಿ, ಆದರೆ ಯಾವ ತರಹ ನೀವು ನಿರ್ದೇಶಕರು ಸೇರಿಕೊಂಡ್ರಿ, ರೈತರ ಮನೋಯನ ಯಾವ ರೀತಿ ಒಲಿಸಿದ್ರಿ, ಯಾವ ಥರ ಷೇರುದನವನ್ನು ಸಂಗ್ರಹ ಮಾಡಿದ್ರಿ, ಏನೇನು ಕಷ್ಟಗಳು ಎದುರಾಯಿತು ಅದ್ರ ಬಗ್ಗೆ ಹೇಳ್ತಾ ಹೋಗಿ ಸರ್. ಫಸ್ಟಿಗೆ ಬದ್ರೀಶ್ ಸರ್ ಹೇಳಿದಾಗ ನಾವೆಲ್ಲರೂ ಫಸ್ಟಿಗೆ ಆಗುತ್ತಾ ಅನ್ನೋ ಒಂದು ಜಿಜ್ಞಾಸೆಯಲ್ಲೇ ಇದ್ದೀವಿ ಸರ್. ಆದರೂ ಅದು ಇದು ಒಂದು ಕಾನ್ಸೆಪ್ಟ್, ಕೇಂದ್ರ ಸರ್ಕಾರದ ಒಂದು ಯೋಜನೆ, ಒಳ್ಳೆಯದು ರೈತರಿಗೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರನ್ನ ಒಂದು ಸಭೆ ಸೇರಿಸಿ ರೈತರಿಗೆ ಮನದಟ್ಟವಾಗಿ ಹಾಗೆ ತಿಳಿಸಿದ್ವಿ ಸರ್. ಹಿಂಗೆ ಒಂದು ಗುಂಪನ್ನು ರಚನೆ ಮಾಡ್ಕೊಳ್ಳೋಣ, ನಮ್ಮದೇ ಒಂದು ರೈತರ ಗುಂಪು, ನಾವು ಬೆಳೆದಂಥ ಬೆಳೆಗಳಿಗೆ ಒಂದು ಸೂಕ್ತ ಮಾರುಕಟ್ಟೆಯನ್ನು ನಾವು ದೊರೆಸ್ಕೊಳ್ಳೋಕೆ ಸಾಧ್ಯತೆ ಇದೆ. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಇದರಿಂದ ಏನಾದರೂ ಒಂದು ಪ್ರತಿಫಲ ಸಿಗೋಕ್ಕೆ ಸಾಧ್ಯ ಇದೆ. ನಾವೆಲ್ಲ ಬೆಳೆದ ಬೆಳೆಗಳನ್ನು ಒಂದೇ ಮಾರ್ಕೆಟಿಂಗ್ ಬೇಕು ಅಂದರೆ ನಮ್ಮ ಮಧ್ಯೆ ದಲ್ಲಾಳಿಗಳ ಹತ್ರ ಹೋಗಬೇಕಾಗತ್ತೆ. ಅದಕ್ಕೆ ಆ ದಲ್ಲಾಳಿಗಳು ತಮ್ಮ ಬರತಕ್ಕಂಥ ಕಮಿಷನನ್ನು ಮುರ್ಕೊಂಡು ನಮಗೆ ಕೊಡ್ತಾರೆ. ಹಾಗಾಗಿ ಆ ಥರದ್ದು ಬೇಡ, ನೇರವಾಗಿ ರೈತರಿಂದ ಕಂಪನಿಗೆ, ಕಂಪನಿಯಿಂದ ಗ್ರಾಹಕರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಗೆ ಇದು ಅನುಕೂಲವಾಗುತ್ತೆ ಅಂತ ನಾವು ರೈತರನ್ನು ಕೇಳಿಕೊಂಡಾಗ ಎಲ್ಲ ರೈತರು ಆಯಿತು, ಇದಕ್ಕೊಂದು ಒಳ್ಳೆಯ ಒಂದು ವ್ಯವಸ್ಥೆ ಇದೆ, ಮಾಡೋಣ ಅಂತಂದು ಎಲ್ಲರೂ ಭಾಳ ಇಷ್ಟಪಟ್ಟು ಈ ಕಂಪ್ನಿಗೆ ಸೇರಿದಾರ. ಆದ್ರೆ ಸರ್ ಎಷ್ಟು ಜನ ನಿರ್ದೇಶಕರು ಇದ್ದಾರೆ ತಾವು? 12 ಜನ ನಿರ್ದೇಶಕರು ಇದ್ದಾರೆ ಸರ್. ಮಹಿಳೆಯರು ಎಷ್ಟು ಜನ? ಮಹಿಳೆ 4 ಜನ ಮಹಿಳೆಯರಿದ್ದಾರೆ ಸರ್. ಓಕೆ, ಈಗ ನೀವು ಅಲ್ಲದೆ ಸರ್ ಬೇರೆ ಬೇರೆ ನಿರ್ದೇಶಕರು ಯಾವ್ಯಾವ ಊರುಗಳಿಂದ ಬಂದಿದ್ದಾರೆ ಸರ್? ನಮ್ಮದು ಉಡುಗುಣಿ ಹೋಬಳಿಯಲ್ಲಿ ಹಿರೇಜಂಬೂರ್ ಗ್ರಾಮ ಕೋಡಿಕಪ್ಪದಿಂದ ನಿರ್ದೇಶಕರು ಬಂದಿದ್ದಾರೆ, ಮತ್ತು ಆ ಕಡೆ ತಡಗಣಿ ಮತ್ತು ಕ್ಯಾದಿಕೊಪ್ಪ ಭಾಗದಿಂದ ನಮ್ಮ ನಿರ್ದೇಶಕರಾಗಿ ಇದ್ದಾರೆ ಸರ್. ಮಹಿಳಾ ನಿರ್ದೇಶಕರು ಉಪಾಧ್ಯಕ್ಷರಾಗಿ ಜಯಮ್ಮ ಎಂ ಕೆ ಅವರು ಇದ್ದಾರೆ, ಅರುಣ್ ಗೌಡ್ರು, ಮಂಜುನಾಥ್ ಗೌಡ್ರು, ಮತ್ತು ಮಾಲತೇಶಪ್ಪ, ಅಡವೇಶಪ್ಪ, ಪ್ರದೀಪಣ್ಣ, ಷಣ್ಮುಖಣ್ಣ, ಅನುಸೂಯಮ್ಮ, ಸುರೇಶಪ್ಪ, ಜಯಮ್ಮ, ಚಂದ್ರಾವತಿ, ಇವರು ಇಷ್ಟು ಜನ ಡೈರೆಕ್ಟ್ರು ನಮ್ಮಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ಸರ್. ನೀವೇ ಅಧ್ಯಕ್ಷರಾಗಿ ಅಂತ ಅವರೆಲ್ಲರೂ ಕೇಳ್ಕೊಂಡ್ರ ಅಥವಾ ನೀವೇ ನಾನೇ ಅಧ್ಯಕ್ಷನಾಗ್ತೀನಿ ಅಂತ ಹೇಳಿದ್ರ? ಇಲ್ಲ ಸರ್, ನಾನು ಮೊದಲು ಸಹಕಾರಿ ಕ್ಷೇತ್ರದಲ್ಲಿ ಸ್ವಲ್ಪ ನಮ್ಮದು ಒಡನಾಟ ಇರೋದ್ರಿಂದ ಎಲ್ಲರೂ ಇಲ್ಲಪ್ಪ ನೀನು ಸ್ವಲ್ಪ ಆಕ್ಟಿವ್ ಇದೆಯಾ, ನೀನು ಈ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗು ಅನ್ನೋ ಒಂದು, ಮೊದಲು ಮಂಜಪ್ಪಾರ್ ಅನ್ನೋದು ಅಧ್ಯಕ್ಷರಿದ್ದರು ಸರ್. ಅವರು ಇಲ್ಲ ಬೇಡ, ನೀನು ಹುಡುಗ ಇದೆಯಾ, ನೀನು ಸ್ವಲ್ಪ ಆ್ಯಕ್ಟಿವ್ ಇದೆಯಾ, ನೀನು ಇದನ್ನ ಕಂಪ್ನಿ ನಿರ್ವಹಣೆ ಮಾಡ್ಕೊಂಡು ಹೋಗೋ ಶಕ್ತಿ ಇದೆ, ಮಾಡ್ಕೊಂಡು ಹೋಗಪ್ಪ ಅಂತ ಅಂದರು. ಹಾಗಾಗಿ ಸರ್ ನಾನು ಈ ಕಂಪ್ನಿಯಲ್ಲಿ ಅಧ್ಯಕ್ಷನ ಕಾರ್ಯನಿರ್ವಹಣೆ. ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಕಂಪ್ನಿಯಲ್ಲಿ? CEO ಇದ್ದಾರೆ ಮತ್ತು ಅಕೌಂಟೆಂಟ್ ಇದ್ದಾರೆ? ಒಳ್ಳೆಯ ಸರ್, ನಮ್ಮ ಕಂಪ್ನಿಯಲ್ಲಿ 3 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಒಬ್ಬ CEO ಇದ್ದಾರೆ, ಅವರು BSc ಅಗ್ರಿಕಲ್ಚರ್, ವಿಲಾಸ್ ಕುಮಾರ್ ಅಂತ, ತುಂಬ ಹಾರ್ಡ್ ವರ್ಕರ್ ಸರ್. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲದು ಈ ಟೈಮ್ನಲ್ಲಿ, ಆದರೆ ಟೈಮಿನ ಅಭಾವ ಇದೆ ಅವನ ಬಗ್ಗೆ ಹೇಳಬೇಕು ಅಂತಂದರೆ, ಅಷ್ಟೊಂದು ಶ್ರಮ ವಹಿಸಿ ಈ ಕಂಪ್ನಿಯನ್ನು ಮುನ್ನಡೆಸಲು ಅವನ ಪಾಲು ತುಂಬ ಇದೆ ಸರ್. ಹೇಳಬೇಕು ಏನು ಮಾಡಿದ್ದಾರೆ ಅವರು ಸರ್? ಅವರು BSc ಅಗ್ರಿಕಲ್ಚರ್ ಆದರೂ ಸಹಿತ ರೈತರ ಒಂದು ಒಡನಾಡ ಅವರಿಗೆ ಗೊತ್ತಿದೆ ಸರ್. ರೈತರಿಗೆ ಎಲ್ಲಿ ನಾವು ಅವರಿಗೆ ತಲುಪಿಸಿದರೆ, ಏನು ವಿಚಾರಗಳನ್ನು ತಲುಪಿಸಿದರೆ ಅವ್ರು ನಮ್ಮನ್ನು ಹತ್ತಿರ ಆಗ್ತಾರೆ ಅನ್ನುವ ಒಂದು ಕಾನ್ಸೆಪ್ಟ್ ಅವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಸರ್ ಅವರಿಗೆ. ಹಾಗಾಗಿ ಅವರು ಅಂದರೆ ಅಗ್ರಿಕಲ್ಚರ್ BSc ಅಗ್ರಿ ಆಗಿರೋದ್ರಿಂದ ಈಗ ಮಣ್ಣಿನ ಗುಣಧರ್ಮಗಳ ಬಗ್ಗೆ, ಔಷಧಿ ಉಪಚಾರಗಳ ಬಗ್ಗೆ, ಇತರೆ ರೈತರಿಗೆ ಸ್ವಲ್ಪ ಹತ್ತಿರ ಆಗೋಂಥ ವಿಚಾರಗಳನ್ನು ಅವರು ಭಾಳ ಬೇಗ ಅವರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ನಮ್ಮ CEO ಕಡೆಯಿಂದ ಇತ್ತು ಸರ್. ಒಬ್ಬರು CEO ಇದ್ದಾರೆ, ಆಮೇಲೆ ಇನ್ಯಾರು ಇನ್ನೊಬ್ಬರು ಕಂಪ್ಯೂಟರ್ ಆಪರೇಟರ್ಗೆ ಮಾಲತೇಶ್ ಅಂತ ಒಬ್ಬರು ಇದ್ದಾರೆ ಸರ್, ಸಹಾಯಕನಾಗಿ ಕಾಂತರಾಜನ್ ಅವರು ಕೆಲಸ ನಿರ್ವಹಣೆ ಮಾಡ್ತಾರೆ. ಅಕೌಂಟೆಂಟ್ ಇಲ್ವಾ ನಿಮ್ಮ ಇದಕ್ಕೆ? ಅಕೌಂಟೆಂಟ್ ಇವರೇ ಸರ್, ಈ ಕಂಪ್ಯೂಟರ್ ಆಪರೇಟ್ ಮಾಡ್ತಾರಲ್ಲ ಅವನೇ ಅಕೌಂಟೆಂಟ್ ಮಾಡ್ತಾರೆ, ನಿರ್ವಹಣೆ ಮಾಡ್ತಾರೆ. ನಮ್ಮ CEO ಮಾಡ್ತಾರೆ. ಸ್ವಂತದ್ದೇ ಕಚೇರಿ ಇದೆಯಾ ಅಥವಾ ಬಾಡಿಗೆ ತಗೊಂಡಿದೆ? ನಮಗೆ APMC ಆವರಣದಲ್ಲಿ ನಾವು ಸರ್ಕಾರಕ್ಕೆ ಕೇಳ್ಕೊಂಡಿವಿ, ನಮಗೆ ಹಿಂಗೆ ಗೋಡನ್ನಿನ ಅವಶ್ಯಕತೆ ಇದೆ. ಹಿರೇಜಂಬೂರು ಮತ್ತು ತಡಗಣಿ ಎರಡೂ ಗ್ರಾಮ ಪಂಚಾಯತ್ ಸೇರಿ ಮಾಡಿರೋದ್ರಿಂದ ಸೆಂಟ್ರ್ ಪ್ಲೇಸ್ ನಮಗೆ ಶಿವಳಕಪ್ಪ ಆಗುತ್ತೆ ಸರ್. ಹಾಗಾಗಿ ಶಿವಳಕಪ್ಪ ಸ್ವಲ್ಪ ಸಿಟಿ ಆಗಿರೋದ್ರಿಂದ ಈ ಎರಡೂ ಕಡೆಗೆ ಜನಗಳು ಬಂದು ಹೋಗೋಕ್ಕೆ ಅನುಕೂಲ ಆಗಲಿ ಅಂತಂದು ಶಿವಳಕಪ್ಪ APMC ಮಾರ್ಕೆಟ್ನಲ್ಲಿ ಒಂದು ಗೋಡನ್ ಇತ್ತು ಸರ್. ನಾವು ಸರ್ಕಾರಕ್ಕೆ ಕೇಳ್ಕೊಂಡಾಗ ಅವರು ನಮಗೆ 50% ರಿಯಾಯಿತಿ ದರದಲ್ಲಿ ನಮಗೆ ಆ ಗೋಡನನ್ನು FPOಗಳಿಗೆ ಅಂತ ರಿಸರ್ವೇಷನ್ ಇರುತ್ತೆ ಸರ್, ಎಲ್ಲ APMCಯಲ್ಲಿ ಈಗ ಕಾನೂನು ಮಾಡಿದ್ದಾರೆ, ಒಂದು APMC ಗೋಡನ್ ನಮಗೆ ಕೊಟ್ಟಿದ್ದಾರೆ ಸರ್. ಯಾವ ಥರ ತಗೊಂಡ್ರಿ ಒಂಚೂರು ಹೇಳಿ ಎ ಪಿ ಎಂ ಸಿ ಗೌಡನ್ನ. ಸರ್, ಎ ಪಿ ಎಂ ಸಿ ಗೌಡನ್ನ ತಗೊಳಕ್ಕೆ ನಮ್ಮ ಹಿಂದಿನ ಅಧ್ಯಕ್ಷರು ಮಂಜಪ್ಪ ಅವರು ಭಾಳ ಶ್ರಮ ವಹಿಸಿ ಮಾಡಿದರು ಸರ್. ಅದು ಫಸ್ಟ್ ಕೊಡೋಕ್ಕೆ ಸಮಯ ತಾರತಮ್ಯ ಮಾಡಿದರು ಇಲ್ಲ, ಆಮೇಲೆ ಸರ್ಕಾರದ ಗೈಡ್ಲೈನ್ ಇರೋದರಿಂದ ಇಲ್ಲ ನಮಗೆ ಎ ಪಿ ಎಂ ಸಿ ಆವರಣದಲ್ಲಿ ಒಂದು ಗೌಡನ್ ಬೇಕೇ ಬೇಕು ಅಂತ ನಾವು ಜಾಯಿಂಟ್ ಡೈರೆಕ್ಟರ್ನ ಕೇಳಿಕೊಂಡಾಗ ಆಯಿತು ನಾವು ಖಾಲಿ ಇದೆ ಕೊಡ್ತೀವಿ ಅಂತಂದು ನಮಗೆ ಅದು 20,000 ರೂಪಾಯಿ ಬಾಡಿಗೆ ಇದ್ದದ್ದು ನಮಗೆ 10,000 ರೂಪಾಯಿ ಬಾಡಿಗೆ ಮಾಡಿ ನಮಗೆ ಅಲ್ಲಿ ಕೆಲಸ ನಿವಾರಣೆ ಮಾಡಿಕೊಟ್ರು ಸರ್. ಅಂದರೆ ಈಗ ಅದೇ ನಿಮ್ಮ ಕಚೇರಿ? ಅದೇ ನಮ್ಮ ಕಚೇರಿ ಮಾಡ್ಕೊಂಡಿದ್ದೆ. ನಿಮ್ಮ ಭಾಗದ ಪ್ರಮುಖವಾದ ಬೆಳೆಗಳು ಯಾವುದು? ನಮ್ಮ ಭಾಗದಲ್ಲಿ ಪ್ರಮುಖವಾಗಿ ಪಾರಂಪರಿಕ ಬೆಳೆ ಅಂತಂದರೆ ಸರ್ ನಾವು ಭತ್ತ, ಜೋಳ ಮತ್ತು ಈಗ ಎಲ್ಲ ಪ್ರದೇಶವನ್ನು ಭತ್ತದ ಪ್ರದೇಶ ಆವರಿಸಿದ್ದು ಅಡಿಕೆ ಸರ್. ಅಂದರೆ ಭತ್ತ ಇದೆ, ಮುಸುಕಿನ ಜೋಳ ಇದೆ, ಜೋಳ ಇದೆ, ಅಡಿಕೆ ಅಡಿಕೆ ಇದೆ ಸರ್. ನೀವು ಪ್ರಮುಖವಾಗಿ ರೈತರಿಂದ ಸಂಗ್ರಹಿಸಿ ಮಾರಾಟ ಮಾಡ್ತಿರೋ ಉತ್ಪನ್ನಗಳು ಯಾವ್ಯಾವುದು? ಸರ್, ನಮ್ಮದು ನಮ್ಮ ಕಂಪ್ನಿಯ ಮೂಲ ಆದಾಯನೇ ನಮಗೆ ಜೋಳ ಸರ್. ಮುಸುಕಿನ ಜೋಳ? ಮುಸುಕಿನ ಜೋಳ ಸರ್. ನಾವು ನಮ್ಮ ಸಿ ಒ ಏನಾರು ಒಂದು ಮಾಡಬೇಕಪ್ಪ, ಒಂದು ವ್ಯವಹಾರ ಮಾಡಬೇಕಪ್ಪ ಅಂದಾಗ ನಾವು ಕೆ ಎಮ್ ಎಫ್ ಜೊತೆಗೆ ಟೈಅಪ್ ಆದೀವಿ ಸರ್. ಕೆ ಎಮ್ ಎಫ್ ಜೊತೆಗೆ ಆಗ ಹಿಂದಿನ ನಮ್ಮ ಕೆ ಎಮ್ ಎಫ್ನ ಅಧ್ಯಕ್ಷರು ಮತ್ತು ಅವರ ಎಮ್ ಡಿ ಸರ್ ಜಗದೀಶ್ ಸರ್ ಅಂತ ಇದ್ರು ಸರ್ ಹಿಂದೆ, ಅವರು ನಮ್ಮ ಎಫ್ ಯು ಗಳನ್ನೇ ಒಂದು ಸಭೆ ಕರೆದು ಇಲ್ಲ ನೀವು ಎಫ್ ಯು ಗಳಿಂದನೇ ಮೇಜನ್ನು ನಮ್ಮ ಕೆ ಎಮ್ ಎಫ್ ಸಪ್ಲೈ ಮಾಡಿ ನಿಮಗೆ ನಾವು ತುಂಬ ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ನಮಗೆ ಮಾರ್ಜಿನ್ ಕೊಟ್ಟರು ಸರ್. ಈ ಕಮರ್ಷಿಯಲ್ ಟೆಂಡರಿಗೂ ಮತ್ತು ನಿಮ್ಮ ಎಫ್ ಯು ಒ ಟೆಂಡರ್ಗಳಿಗೆ ಡಿಫ್ರೆನ್ಸ್ ಇದೆ ಸರ್. ನಮಗೆ ಪೇಮೆಂಟ್ ನಮ್ಮ ಎಫ್ ಯು ಗಳಿಗೆ ಪೇಮೆಂಟನ್ನು ಒಂದು ವೀಕಲ್ಲಿ ಪೇಮೆಂಟ್ ಮಾಡಬೇಕು, ಕಟಿಂಗ್ಸ್ ಇರಲ್ಲ, ಅವೆಲ್ಲ ಒಂದು ಸ್ವಲ್ಪ ನಮಗೆ ಆ ಕಮರ್ಷಿಯಲ್ ಟೆಂಡರ್ಕ್ಕಿಂತ ನಮಗೆ ಮಾನದಂಡಗಳನ್ನು ಕಡಿಮೆ ಮಾಡಿದರು ಸರ್. ಆಯಿತು. ಆದ್ದರಿಂದ ನಮಗೆ ಸುಮಾರು 23-24 ಸಾಲಿನಲ್ಲಿ ನಾವು ಸುಮಾರು 4,500 ಟನ್ಗಳನ್ನು ನಾವು ಕೆ ಎಮ್ ಎಫ್ಗೆ ನಮ್ಮ ಕಂಪ್ನಿಯಿಂದ ಸಪ್ಲೈ ಮಾಡಿದ್ದೀವಿ ಸರ್. 4,500 ಟನ್ಗಳನ್ನು ನಾವು ಸಪ್ಲೈ ಮುಸ್ಕಿನ್ ಜೋಳ ಮತ್ತು ಈ ಫೈನಾನ್ಸಿಯಲ್ ಇಯರಿಂದ ಇಲ್ಲಿವರೆಗೂ ಸರ್ ನಾವು ಸುಮಾರು 7,500 ಟನ್ಗಳನ್ನು ನಾವು ಕೆ ಎಮ್ ಎಫ್ಗೆ ಸಪ್ಲೈ ಮಾಡಿ ಸುಮಾರು 17-18 ಕೋಟಿ ರೂಪಾಯಿ ವ್ಯವಹಾರ ಬರೀ ಮುಸುಕಿನ ಜೋಳದಲ್ಲೇ ನಾವು ಕೆ ಎಮ್ ಎಫ್ ಜೊತೆಗೆ ವ್ಯವಹಾರ ಮಾಡಿದ್ದೀವಿ ಸರ್. ನಮ್ಮ ಕಂಪನಿ ಶಿವಮೊಗ್ಗ ಜಿಲ್ಲೆಗೆ ಪ್ರಥಮ ವ್ಯವಹಾರ ನಡೆಸಿದ ಕಂಪನಿ ಮತ್ತು ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನವನ್ನು ನಮ್ಮ ಕಂಪನಿ ವ್ಯವಹಾರದಲ್ಲಿ ಮುಂಚೂಣಿಯಲ್ಲಿದೆ ಸರ್. ನಮ್ಮದು ಇಲ್ಲಿವರೆಗೂ ಆಗಿರೋಂತಹ ವ್ಯವಹಾರ 23 ಕೋಟಿ ರೂಪಾಯಿ ಆಗಿದೆ ಸರ್ ಈ ನಮ್ಮ ಫೈನಾನ್ಸಿಯಲ್ ಇಯರ್ ಇಲ್ಲಿವರೆಗೂ. ನೆಕ್ಸ್ಟ್ ನಮ್ಮ ಈ ಫೈನಾನ್ಸಿಯಲ್ ಇಯರ್ ಮುಟ್ಟೋದಕ್ಕೆ ನಮ್ಮದು ಒಂದು 25 ಕೋಟಿ ರೂಪಾಯಿ ವ್ಯವಹಾರವನ್ನು ನಾವು ರೀಚ್ ಆಗ್ತವೆ ಸರ್. ಫಸ್ಟ್ ಇಯರ್ ಎಷ್ಟು ಮಾಡಿದ್ರಿ? ಫಸ್ಟ್ ಇಯರ್ ಸರ್ ನಾವು ಭಾಳ ಕಡಿಮೆ ವ್ಯಾಪಾರ ಮಾಡಿದ್ದೀವಿ ಸರ್. ಒಂದು 25-30 ಲಕ್ಷದ ಒಳಗೆ ಇದ್ದೀವಿ ಸರ್ ನಾವು ವ್ಯವಹಾರ ಮಾಡಿದ್ವಿ ಸರ್ ಸ್ಟಾರ್ಟಿಂಗೇ ಮಾಡಿದಾಗ. ಅಲ್ಲಿ ಇವಾಗ ಲಾಭಾಂಶ ಒಂದು 4,000-5,000 ಬಂತು ಸರ್ ಫಸ್ಟ್ ಇಯರ್. ಒಳ್ಳೆ ಅಡ್ಡಿಲ್ಲ, ಏನೋ ಒಂದು ನಮಗೆ ಒಳ್ಳೇದಾಗಿದೆ, ನೆಕ್ಸ್ಟ್ ಇದನ್ನ ಏನಾದರೂ ಇಂಪ್ರೂವ್ ಮಾಡ್ಬೋದು ಸಾಧ್ಯತೆ ಇದೆ ಅಂತಂದು ನಾವೇನು ಮಾಡಿದ್ವಿ ಸರ್, ನೆಕ್ಸ್ಟ್ ಇಯರ್ ರೈತರ ಮನ ಒಲಿಸಿದ್ದೀವಿ ಸರ್ ಎಲ್ಲ ಅಕ್ಕಪಕ್ಕದ ರೈತರಿಗೆ. ಆವಾಗ ರೈತರು ಯಾಕೆ ನಮ್ಮ ಎಫ್ ಯುಗಳು ಆಕರ್ಷಣೆ ಆದರು ಅನ್ನೋದಕ್ಕೆ ಒಂದು ಪಾಯಿಂಟ್ ಸರ್. ಬೇರೆಯಲ್ಲಿ ಸುಮಾರು ಕಮರ್ಷಿಯಲ್ ಅಂಗಡಿಗಳು ಶಿರಾಳಕೊಪ್ಪದಲ್ಲಿ ಒಂದು 50-60 ಕಮರ್ಷಿಯಲ್ ಅಂಗಡಿಗಳು ಕಾರ್ಯನಿರ್ವಹಣೆ ಮಾಡ್ತೀವಿ ಸರ್ ರೈತರ ಪರಿಕರಗಳನ್ನು. ನಾವೊಂದು ಕಾನ್ಸೆಪ್ಟ್ ಏನಪ್ಪ, ನಮ್ಮ ಕಾನ್ಸೆಪ್ಟ್ ಇರೋದೇ ಅದು ಸರ್, ರೈತರಿಗೆ ರಿಯಾಯಿತಿ ದರದಲ್ಲಿ ಗೊಬ್ಬರ, ಬೀಜ, ಔಷಧಿ, ಕೃಷಿ ಪರಿಕರಗಳನ್ನು ಕೊಡಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ, ನಮ್ಮ ಕಾನ್ಸೆಪ್ಟೇ ನಮ್ಮ ಎಫ್ ಯುಗಳ ಕಾನ್ಸೆಪ್ಟ್ ಸರ್. ನಾವು ಏನು ಮಾಡಿದ್ವಿ, ಗೊಬ್ಬರ, ಔಷಧಿ, ಬೀಜಗಳು, ಪರಿಕರಗಳು ಎಲ್ಲವನ್ನು ನಮಗೆ ರಿಯಾಯಿತಿ ನಮ್ಮ ಕಂಪನಿಗೆ ಸ್ವಲ್ಪ ಪರ್ಸೆಂಟ್ ಇಟ್ಟು, ನಮಗೆ ಒಂದು 5% ಬರುತ್ತೆಪ್ಪ ಅಂದರೆ ನಮ್ಮ ಕಂಪ್ನಿಗೆ ಒಂದು 2% ಇಟ್ಕೊಂಡು 3% ನಮ್ಮ ರೈತರಿಗೆ ಸಬ್ಸಿಡಿ ದರದಲ್ಲಿ ನಮಗೆ ಕೊಡ್ತಾ ಬಂದಿವಿ ಸರ್. ಹಾಗಾಗಿ ನಮ್ಮ ಕಂಪನಿಗೆ ಇವತ್ತು ನಮ್ಮ ಕಂಪ್ನಿಯ ಇನ್ಪುಟ್ ಬಿಸ್ನೆಸ್ ಸರ್ 3-4 ಕೋಟಿ ರೂಪಾಯಿ ನಮ್ಮದು ಕಂಪ್ನಿ ಇನ್ಪುಟ್ ಬಿಸ್ನೆಸ್ ನಡೀತಾ ಇದೆ ಸರ್ ಇವತ್ತು. ಅಂದರೆ ರೈತರಿಗೆ ಬೇಕಾದಂಥ ಬೀಜ, ಗೊಬ್ಬರಗಳು, ಟಾರ್ಪಲ್ಗಳು, ಮಿಷಿನರಿಗಳು, ಎಲ್ಲ ಥರದ ಮಿಷಿನರಿಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ. ಟಾರ್ಪಲ್ಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ, ಆಮೇಲೆ ಪ್ಲಾಸ್ಟಿಕ್ ಐಟಮ್ಗಳು ಮಾರಾಟ ಮಾಡ್ತಾ ಇದ್ದೀವಿ. ಹೀಗೆ ಕೃಷಿಗೆ ಅನುಕೂಲಕರವಾದಂಥ ಅವ್ರ ಬೇಡಿಕೆ ರೈತರು ನಮಗೆ ಹತ್ರ ಇವತ್ತು ಬೇಕಪ್ಪ ಅಂತ ಅದನ್ನು ಏನಾದ್ರು ಪ್ರಯತ್ನ ಮಾಡಿ ತೀರ್ಮಾನಿಸಿ ಅವ್ರಿಗೆ ಕೊಡೋಂಥ ವ್ಯವಸ್ಥೆ ನಮ್ಮ ಕಂಪ್ನಿಯಲ್ಲಿ ಇಟ್ಕೊಂಡಿದ್ದೀವಿ ಸರ್. ಫಸ್ಟು ನಮ್ಮ ಕಂಪನಿ ಇಷ್ಟು ಮಟ್ಟಿಗೆ ಆಗಬೇಕು ಅನ್ನೋಕ್ಕೆ ಕಾರಣ ನಮ್ಮ ಆಡಳಿತ ಮಂಡಳಿಯವರು ಸರ್, ನಾವು ಸ್ಮರಿಸಿಕೊಳ್ಳಬೇಕಾಗುತ್ತೆ. ಫಸ್ಟ್ ನಾವು ಆಡಳಿತ ಮಂಡಳಿಯವ್ರು ಕೂತ್ಕೊಂಡು ಏನು ಮಾತಾಡಿದ್ದೀವಿ ಅಂದರೆ ಸರ್, ನಾವು ಆಡಳಿತ ಮಂಡಳಿಯಲ್ಲಿ ಫಸ್ಟು ನಾವು ಸರಿ ಇರಬೇಕು. ಫಸ್ಟ್ ನಾವು ಸರಿ ಇದ್ದರೆ ಕಂಪನಿ ಚೆನ್ನಾಗಿರುತ್ತೆ. ನಾವು ಆಡಳಿತ ಮಂಡಳಿಯವ್ರು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಆ ರೀತಿ ಸಿ ಒನು ಕೆಲಸ ಮಾಡ್ತಾನೆ. ಅದಕ್ಕೆ ಫಸ್ಟ್ ಏನು ಒಂದು ನಾವೊಂದು ಗೈಡ್ಲೈನ್ ಮಾಡ್ಕೊಂಡಿವಿ ಸರ್, ನಮ್ಮಲ್ಲಿರ್ತಕ್ಕಂಥ 12 ಜನ ಡೈರೆಕ್ಟ್ರುಗಳು ಯಾರು 1 ರೂಪಾಯಿ ನಮ್ಮ ಕಂಪ್ನಿಯಿಂದ ಉದ್ರಿ ತಗೊಂಡೋಗಂಗಿಲ್ಲ. ಫಸ್ಟ್ ಒಂದು ಪಾಯಿಂಟ್ ಸರ್, ಸಾಲ ತಗೊಂಡೋಗಂಗಿಲ್ಲ. ಒಂದು ಚೀಲ ಉದ್ರಿ ಕೊಡಪ್ಪ, ನಾಳೆ ನಾವು ತಂದು ಕೊಡ್ತೀನಿ, 10 ಚೀಲ ಗೊಬ್ಬರ ಕೊಡು, ನಾಳೆ ತಂದು ಕೊಡ್ತೀನಿ ಅನ್ನೋ ಕಾನ್ಸೆಪ್ಟು ನಮ್ಮ ಕಂಪ್ನಿಯಲ್ಲಿ ಯಾವುದೇ ನಾ ಅಧ್ಯಕ್ಷನಾಗಿ ನನಗೂ ಇಲ್ಲ, ಒಬ್ಬ ಸಾಮಾನ್ಯ ರೈತ ಬಂದರೂ ಅವನಿಗೂ ಸಹ ಉದ್ರಿ ವ್ಯವಹಾರ ಇಲ್ಲ ಸರ್ ನಮ್ಮಲ್ಲಿ. ಎಲ್ಲ ಮಾರ್ಕೆಟ್ಗಿಂತ 50-100 ರೂಪಾಯಿ ನಮ್ಮದು ಕಡಿಮೆ ಮಾರ್ಕೆಟ್ ಇರುತ್ತೆ. ಹಾಗಾಗಿ ಅಲ್ಲಿ ಸುತ್ತಮುತ್ತಲಿನ ರೈತರು ಎಲ್ಲ ನಮ್ಮ ಎಫ್ ಪಿ ಒಗಳಿಗೆ ಆಕರ್ಷಣೆ ಆಗ ಕಾರಣ ಎಫ್ ಪಿ ಒ ಅಂದರೆ ಒಂದು ರಿಯಾಯಿತಿ ದರದಲ್ಲಿ ರೈತರಿಗೆ ಒಂದು ಕೊಡುವಂಥ ಒಂದು ಸಂಸ್ಥೆ, ಒಂದು ಕಂಪನಿ ಅನ್ನೋದು ಒಂದು ಕಾನ್ಸೆಪ್ಟ್ ನಮ್ಮ ಎಲ್ಲ ರೈತರಿಗೆ ಈಗ ಮನವರಿಕೆ ಆಗ್ಬಿಟ್ಟಿದೆ ಸರ್. ಹಾಗಾಗಿ ದಿನಕ್ಕೆ ನಮ್ಮ ಸುಮಾರು ಒಂದು 100-150 ರೈತರು ನಮ್ಮ ದಿನಕ್ಕೆ ಬಂದು ವ್ಯವಹಾರ ಮಾಡ್ತಾ ಇದ್ದಾರೆ ಸರ್. ದಿನಕ್ಕೆ ಒಂದು ದಿನದ ವ್ಯವಹಾರ ನಮ್ಮದು ಒಂದೊಂದು ಸರಿ 2.5 ಲಕ್ಷ ರೂಪಾಯಿನೂ ಆಗಿದೆ, ಒಂದು ಸರಿ ಮಿನಿಮಮ್ ವ್ಯವಹಾರನೇ ನಮ್ಮದು 1-1.5 ಲಕ್ಷ ರೂಪಾಯಿ ನಮ್ಮ ಡೈಲಿ ವ್ಯಾಪಾರ ಇದೆ ಸರ್ ನಮ್ಮದು. ಅನೂಪ್ ಅವರೇ, ನಿರ್ದೇಶಕರೆಲ್ಲ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ರಿ, ಯಾರು ಉದುರಿ ತಗೊಂಡು ಹೋಗಂಗಿಲ್ಲ ಅಂತ. ಇನ್ನೇನೇನು ತೀರ್ಮಾನ ಮಾಡಿದ್ರಿ ಅವತ್ತು ಮೀಟಿಂಗ್ ಅಲ್ಲಿ? ಅದೊಂದು ಸರ್, ಈಗ ಅದು ಒಂದು ಆಯ್ತು ಸರ್, ಅದಕ್ಕೆಲ್ಲರೂ ನಮ್ಮ ಸಹಮತ ಎಲ್ಲರೂ ವ್ಯಕ್ತಪಡಿಸಿದ್ರು ಸರ್. ಹಾಗಾಗಿ ನಮ್ಮ ಕಂಪ್ನಿ ಇಲ್ಲಿವರೆಗೆ ಸುಸ್ಥಿರವಾಗಿ ಇದೆ ಸರ್. ಆನಂತರ ನಾವೇ ಮಾಡಿದ್ವಿ, ಇಲ್ಲ ಇದಿಷ್ಟೇ ಗೊಬ್ಬರ ಔಷಧಿ ಬರೀ ಇನ್ಪುಟ್ ಬಿಸ್ನೆಸ್ ಮಾಡಿದ್ಮೇಲೆ ಔಟ್ಪುಟ್ ಬಿಸ್ನೆಸ್ ನಾವು ಏನು ಪ್ಲ್ಯಾನ್ ಮಾಡ್ಬೋದು ಅಂದರೆ, ನಾವು ಬರೇ ಗೊಬ್ಬರ ಔಷಧಿ ಮಾರೋದ್ರಿಂದ ಏನು ರೈತರಿಗೆ ಲಾಭ ಆಗಲ್ಲ. ನಾವು ರೈತರಿಂದ ಅವರಿಂದ ಬೆಳೆದಂಥ ಉತ್ಪನ್ನಗಳನ್ನು ನಾವು ಖರೀದಿ ಮಾಡಿ ನಾವು ಅದರಿಂದ ಏನಾದರೂ ಬ್ರ್ಯಾಂಡ್ ಮಾಡೋಕ್ಕಾಗುತ್ತಾ, ನಾವು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಪರಿಕಲ್ಪನೆಗೆ ನಾವು ಬಂದ್ವಿ ಸರ್. ಬಂದಾಗ ಇಲ್ಲ, ನಮ್ಮಲ್ಲಿ ಭತ್ತದ ಬೆಳೆ ಜಾಸ್ತಿ ಮಾಡ್ತಾರಲ್ಲ, ನಾವು ಯಾಕೆ ಭತ್ತನೇ ಬೆಳೆದು ರೈತರಿಂದ ನಮ್ಮ ರೈತರಿಂದನೇ ಷೇರ್ದಾರಿಂದ ಖರೀದಿ ಮಾಡಿ ನಾವು ಯಾಕೆ ಅದನ್ನ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಕಂಪ್ನಿಯಲ್ಲಿ ಬಂತು ಸರ್. ಅದಕ್ಕಾಗಿ ನಾವು ಮೊನ್ನೆ ಏನು ಮಾಡಿದ್ದೀವಿ ಸರ್ ಅಂದರೆ FASSSನ ಒಂದು ಲೈಸೆನ್ಸಿಗೆ ನಾವು ಅಪ್ಲೈ ಮಾಡಿದ್ದೀವಿ ಸರ್. FSSIA ಅದರದ್ದು ಇದಕ್ಕೆ ಅಪ್ಲೈ ಮಾಡಿದ್ದೀವಿ ಸರ್. ಅದರಲ್ಲಿ ಎಲ್ಲ ಆಹಾರ ಧಾನ್ಯಗಳಿಗೆ ನಾವು ಸೇರ್ಪಡೆ ಮಾಡಿ ತೊಗೊಂಡಿದ್ದೀವಿ. ಈ ಮೇಜರಾಗಿ ನಾವು ಅಕ್ಕಿಗೆ ಈಗ ಆಲ್ರೆಡಿ ಫಸ್ಟ್ ನಮ್ಮ ಕಂಪ್ನಿಯ ಲೋಗೋ ಅಥವಾ ನಮ್ಮ ಕಂಪ್ನಿ ಹೆಸರನ್ನು ಎಲ್ಲಿ ಅನೌನ್ಸ್ ಮಾಡಿಲ್ಲ, ಇಲ್ಲಿ ನಿಮ್ಮ ಪರ್ಮಿಷನ್ ಕೊಟ್ಟರೆ ನಾನು ಹೇಳ್ಬೋದು ಸರ್. ದಯಮಾಡಿ ಹೇಳಿ ಸರ್. ನಾವು ಈಗ ನಮ್ಮ ರೈಸ್ ಬ್ರ್ಯಾಂಡನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ ಸರ್. ನಮ್ಮ ಕಂಪ್ನಿ ಓನ್ ನಮ್ಮ ರೈತರು ಬೆಳೆದಂತಹ ಪದಾರ್ಥವನ್ನೇ ನಮ್ಮ ಕಂಪ್ನಿಯಲ್ಲಿ ಅದನ್ನು ಹಲ್ಲಿಂಗ್ ಮಾಡಿಸಿ ನಾವೇ ಒಂದು ಪ್ಯಾಕೆಟ್ ರೆಡಿ ಮಾಡಿಸಿ ಅದಕ್ಕೆ ಒಂದು ಹೆಸರನ್ನು ಮಾಡ್ಕೊಂಡಿದ್ದೇವೆ ಸರ್ ನಮ್ಮ ಕಂಪ್ನಿ ಒಳಗೆ. ಅದನ್ನು ನಿಮ್ಮ ಪರ್ಮಿಷನ್ ಕೊಟ್ಟರೆ ನಾನು ಹೇಳ್ತೀನಿ ಸರ್. ಹೇಳಿ ಸರ್. ಹೇಳಿದ್ನಲ್ಲ, FPO ಕಿಸಾನ್ ರೈಸ್ ಅಂತ ನಾವು ಅದು ಹೆಸರನ್ನ ಬ್ರ್ಯಾಂಡ್ ಮಾಡಿದ್ದೀವಿ ಸರ್. ಬಹಳ ಸೊಗಸಾಗಿದೆ, FPO ಕಿಸಾನ್ ರೈಸ್ ಅಂತ ಮಾಡಿದ್ದೀವಿ ಸರ್. ಅದು ಇನ್ನೇನು ಕೆಳವೆ ನೀವು 10-12 ದಿವಸದಲ್ಲಿ ಅದು ಮಾರುಕಟ್ಟೆಗೆ ಬರುವಂತ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ ಸರ್. ಏನೇನು ಅಕ್ಕಿ ತಳಿಯನ್ನು ಕೊಡ್ತಾ ಇದ್ದೀರಿ ಅದರಲ್ಲಿ? ಈ ಸದ್ಯದ ಮಟ್ಟಿಗೆ ಸರ್ ನಮ್ದು ಕಾನ್ಸೆಪ್ಟ್ ಇರೋದು ಸಾವಯವದಲ್ಲಿ ಮಾಡಿ ಕೊಡಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ ಸರ್. ಆದ್ರೆ ಸಾವಯವದಲ್ಲಿ ನಿನ್ನನ್ನು ಜನಕ್ಕೆ ಅದನ್ನ ತಲುಪಿಸಬೇಕು ಅಂದ್ರೆ ನಮ್ಗೆ ಇನ್ನೂ ಸ್ವಲ್ಪ ರೈತರ ಮನವೊಲಿಕೆ ಮಾಡೋದು ತುಂಬಾ ಇದೆ ಸರ್. ಅದನ್ನ ನೆಕ್ಸ್ಟ್ ಹಂತದಲ್ಲಿ ಮಾಡೋಣ ಅಂತ ಮಾಡಿಕೊಂಡಿದ್ದೇವೆ. ಈಗ ಸದ್ಯದ ಮಟ್ಟಿಗೆ ನಮ್ಮ ಲೋಕಲ್ ತಳಿಗಳಾದಂತಹ ಸೋನಾ ಮಸರಿಗಳು ಆ ಭತ್ತಗಳನ್ನೇ ಈಗ ನಾವು ರೆಡಿ ಮಾಡಿಕೊಡ್ತಾ ಇದ್ದೀವಿ ಸರ್. ಈಗ ಇನ್ನೊಂದು ಕಾನ್ಸೆಪ್ಟ್ ಸರ್, ಈಗ ಅನ್ಪಾಲಿಶ್ ರೈಸ್ ಮಾಡಬೇಕು ಅಂತ ನಮ್ಮದು ಉದ್ದೇಶ ಇದೆ ಸರ್ ನಮ್ಮಲ್ಲಿ. ಈಗ ನಮ್ಮಲ್ಲಿ ಈ ಮಲೆನಾಡು ಭಾಗದಲ್ಲಿ ಬೆಳೀತಕ್ಕಂತಹ ರೈಸನ್ನು ಅದರಲ್ಲಿ ಪೌಷ್ಟಿಕಾಂಶ ಇರೋಂಥ ರೈಸ್ಗಳನ್ನೇ ಅನ್ಪಾಲಿಶ್ ರೈಸ್, ವೈಟ್ ರೈಸ್ನಲ್ಲಿ ಏನಿರಲ್ಲ ಸರ್, ಈಗ ಅನ್ಪಾಲಿಶ್ ರೈಸ್ನಲ್ಲಿ ಅದನ್ನೇ ಒಂದು ನಮ್ಮ ಕಂಪ್ನಿ ಒಂದು ಬ್ರ್ಯಾಂಡ್ ಮಾಡಿ ಅದು ಮುಂದಿನ ದಿನಗಳಲ್ಲಿ ಈ ರೈಸಿನ ಜೊತೆಗೆ ಆ ರೈಸ್ನ ಮಾಡಬೇಕು ಅಂತ ಒಂದು ಯೋಜನೆ ನಮ್ಮ ಆಡಳಿತ ಮಂಡಳಿ ಇದೆ ಸರ್. ಆಕಾಶವಾಣಿ ಮೂಲಕನೇ ನಿಮ್ಮ ಬ್ರ್ಯಾಂಡನ್ನು ರಿಲೀಸ್ ಮಾಡಿಬಿಟ್ಟಿದ್ದೀರಿ ಅಲ್ವಾ, FPO ಕಿಸಾನ್ ರೈಸ್ ಆಯ್ತಪ್ಪ. ಈಗ ಅದನ್ನು ಸಾಮಾನ್ಯವಾಗಿರೋ ರೈಸ್ ಮಿಲ್ಲಲ್ಲೇ ಮಿಲ್ ಮಾಡಿಸ್ತಾ ಇದ್ದೀರಾ ಅಥವಾ ಅದಕ್ಕಾಗಿ ನೀವೇ ಒಂದು ರೈಸ್ ಮಿಲ್ ಹಾಕ್ಕೊಂಡಿದ್ದೀರಾ, ಪ್ಯಾಕಿಂಗು ಮತ್ತು ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಇಲ್ಲ ಸರ್, ಈಗ ಮೊದಲನೇ ಹಂತ ಆಗಿರೋದ್ರಿಂದ ನಾವು ನಮ್ಮಲ್ಲಿ ಇರತಕ್ಕಂಥ ಲೋಕಲ್ ಮಿಲ್ಲಲ್ಲಿ ಹಲ್ಲಿಂಗ್ ಮಾಡಿಸಿ ಅದನ್ನು ನಾವೇ ಈಗ ಒಂದು ಪ್ಯಾಕೆಟಿಗೆ ಅದನ್ನ ಇದನ್ನ ರೆಡಿ ಮಾಡ್ತಾ ಇದ್ದೀವಿ ಸರ್. ಅದನ್ನು ಪ್ಯಾಟರ್ನ್ನ ರೆಡಿ ಆದ ತಕ್ಷಣವೇ ಅದನ್ನು ನಾವೇ ಪ್ಯಾಕಿಂಗ್ ಮಾಡಿ ನಾವೇ ಈ ಸದ್ಯದ ಮಟ್ಟಿಗೆ ಇದೊಂದು ಸರ್, ಈಗ ನಮ್ಮ ಕಂಪ್ನಿ ವತಿಯಿಂದ ನಾವು ಭಾರತ್ ಬ್ರ್ಯಾಂಡ್ನ ಪದಾರ್ಥಗಳನ್ನು ನಾವು ಮಾರಾಟ ಮಾಡೋಕ್ಕೆ ಈಗಾಗಲೇ ಅಪ್ಲಿಕೇಶನ್ ಹಾಕಿದೆ ಸರ್. ಅವರು ಕೊಡೋಕ್ಕೆ ರೆಡಿ ಇದ್ದಾರೆ. ಈ ಭಾರತ ಗೋಧಿ ಹಿಟ್ಟು, ಭಾರತ್ ಅಕ್ಕಿ ಮತ್ತು ಕಡಲೆಬೇಳೆ, ಈ ಮೂರು ಪದಾರ್ಥಗಳನ್ನು ನಾವು ಇನ್ನೊಂದು ವಾರದಲ್ಲೇ ನಾವು ಅದನ್ನ ಕೌಂಟರಲ್ಲಿ ಮಾರಾಟಕ್ಕೆ ನಾವು ಮಾಡೋಕ್ಕೆ, ಅದ್ರ ಜೊತೆಗೆ ನಮ್ಮ ಈ ಬ್ರ್ಯಾಂಡ್ಗಳು ಸಹ ಅದರ ಜೊತೆಗೆ ಇರ್ತವೆ ಸರ್. ಓಕೆ, ಅಂದರೆ ಮೊದಲನೇದು ನಿಮ್ಮ ಯಶಸ್ಸಿರೋದು ಮುಸ್ಕಿನ ಜೋಳನ KMF ಮಾರಿದ್ರು ಸರ್. ಅಲ್ವಾ, ಈಗ ಅಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರನ ನೀವು ನಡೆಸಿದಿರಲ್ಲ, ನಿಮಗೆ ಎಷ್ಟು ಆದಾಯ ಬಂದಿದೆ ಕಂಪ್ನಿಗೆ? ತುಂಬಾ ಆದಾಯ ಬಂದಿದೆ ಸರ್. ನಾವು ಲೋಕಲ್ ಮಾರ್ಕೆಟ್ನಲ್ಲಿ ಈಗ 2,300 ರೂಪಾಯಿ ಲೋಕಲ್ ಮಾರ್ಕೆಟ್ ನಡೀತಾ ಇದೆ ಅಂದರೆ, ನಾವು ರೈತರಿಗೆ 2,350 ರೂಪಾಯಿ ಕೊಟ್ಟು ಖರೀದಿ ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ಕಂಪ್ನಿಗೆ 50 ರೂಪಾಯಿ ಲಾಭ ಇಟ್ಕೊಂಡೆ ನಾವು ಮಾಡಿ 50 ರೂಪಾಯಿಗೆ ನಾವು ರೈತ ಹೆಚ್ಚಿಗೆ ಕೊಟ್ಟಿದ್ದು. ಹಾಗಾಗಿ ನಮ್ಮ ರೈತರು ನಮ್ಮ ಕಡೆ ಭಾಳ ಆಕರ್ಷಿತರಾದ್ರು ಸರ್. ಲೋಕಲ್ ಮಾರ್ಕೆಟ್ಗಿಂತ 50 ರೂಪಾಯಿ ಜಾಸ್ತಿ ಕೊಡ್ತಾರೆ. ಆಮೇಲೆ ಪೇಮೆಂಟು ನಾವು ತಕ್ಷಣವೇ ಅವ್ರಿಗೆ ಪೇಮೆಂಟ್ ರೈತರಿಗೆ ಹಾಕ್ತಾ ಇದ್ದೀವಿ ಸರ್. ಹಾಗಾಗಿ ನಮಗೆ ಈ ಜೋಳದ ಬಿಸ್ನೆಸ್ಸೇ ನಮಗೆ ತುಂಬ ಲಾಭದಾಯಕ. ಇದರಲ್ಲಿ ನಮ್ಮ ಕಂಪ್ನಿಯಲ್ಲಿ ಕಳೆದ ಬಾರಿ ನಾವು 22 ಲಕ್ಷ ರೂಪಾಯಿಯನ್ನು ಲಾಭ ಮಾಡಿದ್ದೀವಿ ಸರ್ ನಮ್ಮ ಕಂಪ್ನಿ. ಈ ವರ್ಷ ಎಷ್ಟಾಗ್ಬೋದು? ಈ ವರ್ಷ ಒಂದು 25-30 ಲಕ್ಷ ಅಂತ ನಾವು ನಿರೀಕ್ಷೆಯಲ್ಲಿ ಇದ್ದೇವೆ ಸರ್. ಇದ್ದೇವೆ. ಬಂಡವಾಳಕ್ಕೆ ಏನು ಮಾಡಿದ್ರಿ ಸರ್? ಬಂಡವಾಳಕ್ಕೆ ಅದೊಂದು ಭಾಳ ಹೇಳಬೇಕು ಸರ್. ನಾವು ಹಿಂಗೆ ಬಂಡವಾಳನ ನಾವು ಫಸ್ಟಿಗೆ ನಮ್ಮ ಸೇರ್ ಅಮೌಂಟು ಮತ್ತು ನಮ್ಮ ಸರ್ಕಾರದ ಮ್ಯಾಚಿಂಗ್ ಗ್ರ್ಯಾಂಟ್ನಲ್ಲೇ ಆರಂಭ ಮಾಡಿದ್ದು ಸರ್ ಕಂಪ್ನಿ. ಆಗ ನಾವು ನ್ಯಾಪ್ ಕಿಸಾನ್ ಅವ್ರ ಹತ್ರನೂ ಸ್ಟಾರ್ಟಿಂಗ್ ಸಾಲ ತೊಗೊಂಡಿವಿ. ತದನಂತರ ನಾವು ಎಸ್ ಪಿ ಏನರು ನಮ್ಮ ಶಿವಳಕ್ಕ ಬ್ರ್ಯಾಂಚ್ನವರು ಇಲ್ಲ ನಿಮ್ಮ ಎಫ್ ಯುಗಳಿಗೆ ನಾವು ಸಾಲ ಕೊಡ್ತೀವಿ ಅಂತ ಮುಂದೆ ಬಂದರು ಸರ್. ಮುಂದೆ ಬಂದಾಗ ಸ್ವಲ್ಪ ಸ್ಟಾರ್ಟಿಂಗ್ ನಮಗೆ ಸಮಸ್ಯೆ ಆಯ್ತು ಸರ್ ಅವರಿಂದ. ಹೆಂಗೆ ಅಂದರೆ ಅವರಿಗೆ ಡಿನ್ ಡೈರೆಕ್ಟ್ರುಗಳು ಬೇಕು, ಆನಂತರ ಯಾವುದೇ ಒಬ್ಬ ನಿಮ್ಮ ಬಾಡಿಯಲ್ಲಿರ್ತಕ್ಕಂಥ ಡೈರೆಕ್ಟ್ರು ಯಾರು ಸುಸ್ತಿದಾರ ಆಗಿರಬಾರ್ದು, ಅವರೆಲ್ಲ ಕ್ರೆಡಿಟ್ ಸ್ಕೋರು ಚೆನ್ನಾಗಿರಬೇಕು ಅನ್ನೋ ಒಂದು ನಿಯಮಾವಳಿಗೆ ಬಂತು ಸರ್. ಆಗ ನಮ್ಮಲ್ಲಿ ಸ್ವಲ್ಪ ಹಲವಾರು ತೊಡ್ಕೊಳ್ಳಿದ್ದು ಅವನ್ನೆಲ್ಲ ನಮ್ಮ ಡೈರೆಕ್ಟ್ರುಗಳೇ ಸರಿ ಮಾಡ್ಕೊಂಡಿದ್ವಿ. ಒಂದು ಕಂಪ್ನಿ ಚೆನ್ನಾಗಬೇಕು ಅಂದರೆ ನಾವು ಸರಿ ಆಗಬೇಕಲ್ಲ ಅನ್ನೋ ಒಂದಕ್ಕೆ ನಮ್ಮ ಡೈರೆಕ್ಟ್ಗಳಲ್ಲೇ ಒಂದು ಅವನ್ನೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವನ್ನೆಲ್ಲ ಸರಿ ಮಾಡ್ಕೊಂಡ್ವಿ ಸರ್. ಸರಿ ಮಾಡ್ಕೊಂಡ ತಕ್ಷಣ ನಮ್ಮ ಎಸ್ ಬಿ ಐನವರು ನಾವು ನಿಜವಾಗಲೂ ಈ ಆಕಾಶ ಮೂಲಕ ನಾವು ಎಸ್ ಬಿ ಐ ಬ್ಯಾಂಕ್ನವರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಸರ್. ಅವರು 40 ಲಕ್ಷ ರೂಪಾಯಿ ಸಾಲವನ್ನು ನಮ್ಮ ಎಫ್ ಯುಗಳಿಗೆ ಕೊಟ್ಟರು ಸರ್. ತದನಂತರ ಅದನ್ನ ನಾವು ವ್ಯವಹಾರವನ್ನು ಅವ್ರ ಜೊತೆ ಚೆನ್ನಾಗಿ ಮಾಡಿ ಆ 40 ಲಕ್ಷ ರೂಪಾಯಿನ ಮತ್ತೆ ಒಂದು ವರ್ಷಕ್ಕೆ ತಿಳಿಸಿದ ನಂತರ ನಮ್ಮ ಒಂದು ಬಿಸ್ನೆಸ್ಸಿನ ಕಳೆದ ಬಾರಿ 21 ಕೋಟಿ ಬಿಸ್ನೆಸ್ ಆಗಿತ್ತಲ್ಲ ಸರ್, ಆ ಬಿಸ್ನೆಸ್ಸಿನ ಆಧಾರದ ಮೇಲೆ ನಿಮಗೆ ಎಷ್ಟು ಕೋಟಿ ಬೇಕು ಅಂತಂದು ಆ ಮೇಡಮ್ ಹೆಡ್ ಮೇಡಮ್ ಅವರೇ ನಮ್ಮ ಕಂಪ್ನಿಗೆ ಫೋನ್ ಮಾಡಿ ನಿಮಗೆ ಎಷ್ಟು ಬೇಕೋ ಹೇಳಿದ್ರೆ ನಿಮ್ಮ ಸಹಾಯಧನ ನಾವು ಕೊಡ್ತೀವಿ ಅಂತ ಕೇಳಿದಾಗ ಈ ಸರಿ ನಾವು 2 ಕೋಟಿ ರೂಪಾಯಿ ಸಾಲವನ್ನು ಎಸ್ ಬಿ ಐ ಬ್ಯಾಂಕಿಂದ ತೊಗೊಂಡಿದ್ದೀವಿ ಸರ್. ಎರಡು ಕೋಟಿ ಸಾಲವನ್ನು ತಗೊಂಡಿದ್ದೀವಿ ಸರ್. ಓಕೆ, ಅದನ್ನು ಮಾರ್ಕೆಟ್ಗೆ ಹಾಕಿದ್ದೀವಿ ಎಲ್ಲ ಮಾರ್ಕೆಟ್. ಈಗ ಅದರಿಂದ ಸರ್ ನಾವು ಮೆಕ್ಕೆಜೋಳ ಖರೀದಿ ಮಾಡ್ತಾ ಇದ್ದೀವಿ, ಭತ್ತ ಖರೀದಿ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ತಾನೇ ನಾವು ಅಡಿಕೆ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಅಡಿಕೆಯಿಂದ ಸುಮಾರು ಮೊನ್ನೆ ಒಂದು 20 ಕ್ವಿಂಟಲ್ ಅಡಿಕೆಯನ್ನು ಖರೀದಿ ಮಾಡಿ ಮ್ಯಾಮ್ಕೋಸಿಗೆ ಅಡಿಕೆಯನ್ನು ಮಾರಿದ್ವಿ. ಅದರಿಂದ ನಮಗೆ ಒಳ್ಳೆ ಲಾಭ ಬಂತು ಸರ್. ನಾವು ಖರೀದಿ ಮಾಡ್ಬೇಕಾದ್ರೆ ಕಡಿಮೆ ಇತ್ತು, ಈಗ ಒಳ್ಳೆ ಒಂದು ತಿಂಗಳಲ್ಲೇ ನಾವು ಒಂದು 20-25 ಸಾವಿರ ರೂಪಾಯಿ ಲಾಭವನ್ನು ಅಡಿಕೆಯಲ್ಲಿ ಮಾಡಿದ್ದೇವೆ ಸರ್. ನಾವು ಅನೂಪ್ ಅವರೇ, ಈಗ ನೀವು ನಿಮ್ಮ ಸದಸ್ಯರಿಂದ ಮಾತ್ರ ಖರೀದಿ ಮಾಡ್ತಾ ಇದ್ದೀರೋ ಅಥವಾ ಮಾರುಕಟ್ಟೆಯಲ್ಲಿ ಮುಕ್ತ ಮಾರುಕಟ್ಟೆಯಲ್ಲೇ ಖರೀದಿ ಮಾಡ್ತಾ ಇದ್ದೀವಿ? ನಾವು ಸದಸ್ಯರಿಂದ ಎಷ್ಟು ಸಿಗುತ್ತೋ ಅಷ್ಟು ತಗೊಳ್ತಿದ್ದೀವಿ ಸರ್, ಅದು ಬಿಟ್ಟು ಮುಕ್ತ ಮಾರುಕಟ್ಟೆಗೆ ನಾವು ಹೋಗ್ತಾ ಇದ್ದೀವಿ ಸರ್. ಹೌದಾ? ಅಂದ್ರೆ ಯಾರು ಬೇಕಾದ್ರೂ ನಿಮ್ಮ ಕಂಪನಿಗೆ ಉತ್ಪನ್ನಗಳನ್ನ ಕೊಡಬಹುದು? ಆದ್ರೆ ನಿಮ್ಮ ಷೇರುದಾರರಿಗೆ ಏನಾದ್ರು ವಿಶೇಷವಾದ ಸವಲತ್ತು ಕೊಟ್ಟಿದ್ದೀರಾ? ಒಳ್ಳೆ ಕ್ವೆಶ್ಚನ್ ಕೇಳಿದ್ರೆ ಸರ್. ಈಗ ನಾವು ಏನೇ ಗೊಬ್ಬರ ಔಷಧಿ ಬೀಜಗಳು ಅಥವಾ ನಮ್ಮ ಅವರ ಪರಿಕರಗಳನ್ನು ನಾವು ಕೊಡಬೇಕಾದ್ರೆ ಷೇರುದಾರರಿಗೆ ನಮ್ಮ ಕಂಪನಿಯಲ್ಲಿ ಈಗ ಒಂದು ಉದಾಹರಣೆ, ಒಂದು ಬಕೆ ಒಂದು ಔಷಧಿ ಕ್ಯಾನಿನ ಬೆಲೆ 3,000 ರೂಪಾಯಿ ಇದೆ ಅಂದರೆ ನಮ್ಮ ಷೇರುದಾರರಿಗೆ 100 ರೂಪಾಯಿ ಕಡಿಮೆ ಸರ್. ಲೋಕಲ್ ಬೇರೆ ಹೊರಗಿನ ಬಂದ ರೈತರಿಗೆ 3,000 ರೂಪಾಯಿನೇ ಕೊಡ್ತಿದ್ವಿ, ಆದರೆ ನಮ್ಮ ಷೇರುದಾರ ಸದಸ್ಯರಿಗೆ 100 ರೂಪಾಯಿ ಕಡಿಮೆ ಇದೆ ಸರ್. ಆ ನಂತರ ಹೋದ ಬಾರಿ ಕಳೆದ ಬಾರಿ ನಮಗೆ 21 ಲಕ್ಷ ಲಾಭದಲ್ಲಿ ನಮಗೆ ಸರ್ಕಾರಕ್ಕೆ ಟ್ಯಾಕ್ಸನ್ನು ಮುರಿದು ನಮಗೆ 16 ಲಕ್ಷ ಉಳಿತು ಸರ್. ಅದರಲ್ಲಿ ನಾವು 10% ಷೇರ್ ಡಿವಿಡೆಂಟನ್ನು ನಮ್ಮ ಕಂಪ್ನಿ ಷೇರುದಾರ ಸದಸ್ಯರಿಗೆ 10% ಷೇರ್ ಘೋಷಣೆ ಮಾಡಿದೆ ಸರ್. ಶಭಾಷ್, ಬಹಳ ಸಂತೋಷ. ಆಮೇಲೆ ಅವ್ರು ಷೇರುದಾರ ಹೇಳಿದರು, ಬೇಡ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಕಂಪ್ನಿಗೆ ಒಂದು ಆಸ್ತಿ ಮಾಡ್ಕೊಳ್ಳಿ, ಸೈಟ್ ಮಾಡ್ಕೊಳ್ಳಿ, ಕಂಪ್ನಿ ಉದ್ಧಾರ ಆದಮೇಲೆ ನಮಗೆ ಷೇರ್ ಕೊಡಂತ್ರಿ ಅಂತ ನಮ್ಮ ಷೇರುದಾರರೇ ನಮಗೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿದರು ಸರ್. ಎಂತ ಒಳ್ಳೆ ವಿಚಾರ ನೋಡಿ. ಹೌದು ಸರ್, ನಿಜವಾಗ್ಲೂ ನಮ್ಮ ಷೇರುದಾರಿಗೆ ನಾವು ಕೃತಜ್ಞತೆ ಅಂತ ತಿಳಿಸ್ ಈ ಮೂಲಕ ನಾವು ಸಲ್ಲಿಸಲೇಬೇಕು ಸರ್. ಅಲ್ಲ, ತಾವು ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀರಿ, ಗಳಿಸ್ಕೊಂಡಿದ್ದೀರಲ್ಲ, ಅದು ದೊಡ್ಡ ವಿಚಾರ ಅಲ್ವಾ? ನಿಜ ಸರ್. ಎಲ್ಲೋ ಬರೋದ್ ಬರ್ಲಿ ಅಂತ ಹೇಳುವಂತ ಕಡೆಯಲ್ಲಿ ಇಟ್ಕೊಳ್ಳಿ, ಅಭಿವೃದ್ಧಿ ಆಗ್ಲಿ ಅಂತ ಬಯಸ್ತಾ ಇದ್ದಾರೆ. ಓಕೆ, ಈ ತರಹ ನಿಮ್ಮ ಷೇರುದಾರರಿಗೆ ನೀವು ಮಾಡಿಕೊಡ್ತಾ ಇರುವಂತಹ ಅನುಕೂಲವನ್ನು ಗಮನಿಸಿ ನಮಗೂ ನಿಮ್ಮ ಕಂಪ್ನಿ ಷೇರ್ ಕೊಡಿ, ನಮಗೂ ಕೊಡಿ ಅಂತ ಯಾರು ಬರ್ತಾ ಇಲ್ವಾ? ಭಾಳ ತುಂಬಾ ಜನ ಕೇಳ್ತಾ ಇದ್ದಾರೆ ಸರ್. ಈಗ ನಮ್ದು 800 ಜನ ಷೇರ್ ಆಗಿದೆ ಅಲ್ಲ. ಈಗ ನಮ್ಮ ವ್ಯಾಪ್ತಿ ಏನು ಕೊಟ್ಟಿದ್ರು ಸರ್ ಅಂದ್ರೆ ನಮಗೆ ತಡಗಣಿ ಮತ್ತು ಹಿರೇಜಂಬೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಂತ ಅಷ್ಟೇ ಕೊಟ್ಟಿದ್ದಾರೆ ಸರ್. ಈಗ ನಾವು ಎಲ್ಲ ಕಡೆ ಈಗ ನಮ್ಮ ಇಡೀ ನಮ್ಮ ಶಿಕಾರ್ಪು 3 ಹೋಬಳಿ ಕವರ್ ಮಾಡುವಂತಹ ಶಕ್ತಿ ನಮ್ಮ ಎಫ್ ಯುಗೆ ಬಂದಿದೆ ಸರ್. ಈಗ ಆಗ ಎಲ್ಲ ಕಡೆಯಿಂದ ಷೇರ್ ಕೇಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಅವರಿಗೂ ಒಂದು ಅವಕಾಶ ಮಾಡಿಕೊಡ್ತೀವಿ ಸರ್. ನಿಮ್ಮ ಉದ್ದೇಶ ಏನು, ಎಷ್ಟು ಜನ ಷೇರುದಾರ ಮಾಡ್ಕೋಬೇಕು ಅನ್ನೋ ಗುರಿ ಇದೆ ನಿಮಗೆ? ನಮ್ಮ ಉದ್ದೇಶ ಇರೋದು 1,500 ಜನ ಅವರಿಗೂ ಸಾಕು ಅನ್ನೋ ಒಂದು ಉದ್ದೇಶ ಇದೆ ಸರ್. ಅನುಕೂಲ ಆಗ್ತೈತೆ ಅಂದ್ರೆ ಎಲ್ಲ ರೈತರಿಗೆ ಷೇರ್ ಕೊಡೋಣ ಸರ್. ತೊಂದರೆ ಇರೋದೇ ಕಾನ್ಸೆಪ್ಟ್, ಅದು ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಅನೂಪ್ ಅವರ, ನೀವೇ ರೈತರು ಸರ್ ಅಲ್ವಾ? ನಿಮ್ಮ ಜೊತೆನಲ್ಲಿ ಇರೋರು ರೈತರುಗಳು ಸರ್. ಯಾಕೆ, ಹೇಗೆ ಈ ಬಿಸ್ನೆಸ್ ಐಡಿಯಾಗಳೆಲ್ಲ ಬಂತು ತಮಗೆ? ಯಾಕಂದ್ರೆ ಸರ್ ನಮಗೆ ನೋಡಿ, ಈಗ ರೈತ ಬೆಳೆದಂತ ಬೆಳೆಗೆ ವೈಜ್ಞಾನಿಕವಾಗಿ ಬೆಲೆ ಎಲ್ಲಿ ಸಿಗ್ತಾ ಇಲ್ಲ ಸರ್. ಎಲ್ಲ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾಕೆ ಒಂದು ಈ ಕಂಪ್ನಿ ಮೂಲಕ ನೇರವಾಗಿ ರೈತರಿಂದ ಖರೀದಿ ಮಾಡಿ ಆ ಲಾಭವನ್ನು ನೇರವಾಗಿ ರೈತರಿಗೆ ಯಾಕೆ ಕೊಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಸರ್. ಆಮೇಲೆ ನಮ್ಮ ಉದ್ದೇಶ ಅಂತಂದ್ರೆ ಸರ್, ಈಗ ದೊಡ್ಡ ದೊಡ್ಡ ಸಿಟಿಗೆಲ್ಲ ಹೋಗ್ತೀವಿ ಸರ್, ನಾವು ಹೋದಾಗ ದೊಡ್ಡ ದೊಡ್ಡ ಮಾಲ್ಗಳನ್ನೆಲ್ಲ ನೋಡ್ತೀವಿ. ಅಲ್ಲಿ ಎಲ್ಲ ಜೀವನಕ್ಕೆ ಅನುಕೂಲವಾಗೂ ಇರ್ತವೆ, ಅನುಕೂಲ ಆಗಲ್ದವು ಆಡಂಬರವಾಗಿ ಇಟ್ಟಿರ್ತಾರೆ. ಅದೇ ಥರ ನಮ್ಮ ಆಡಳಿತ ಮಂಡಳಿ ನಾವು ಒಂದು ಕೂತ್ಕೊಂಡು ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿವಿ ಸರ್, ಈಗ ಎಲ್ಲ ಸಿಟಿಯಲ್ಲಿ ಎಲ್ಲ ಥರದ ಮಾಲ್ಗಳಿದ್ದಾವೆ, ನಾವೇ ಯಾಕೆ ಒಂದು ರೈತ ಮಾಲ್ ಮಾಡಬಾರ್ದು, ರೈತ ಮಾಲ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿದೆ ಸರ್. ಆದರೆ ನಮಗೆ ಅಲ್ಲಿ ಜಾಗದ ಕೊರತೆ ಇದೆ, ನಮಗೆ ಸ್ವಲ್ಪ ಒಂದು ಹಿಂಗೆ ಸರ್ಕಾರಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ, ನಮ್ಮ ಎಂ ಪಿ ಸಾಹೇಬ್ರನ್ನ ಕೇಳೋಣ ಅಂತ ಮಾಡಿದ್ದೆ ಸರ್. ಎಲ್ಲರೂ ಒಂದು ಸರ್ಕಾರಿ ಗೊಮ್ಮಳ ಜಾಗ ಸಿಕ್ಕರೆ ನಮಗೆ ಕೊಟ್ಟರೆ ನಾವೊಂದು ಅಲ್ಲಿ ಒಂದು ರೈತ ಮಾಲ್ ಮಾಡ್ಬೋದಲ್ಲ. ಅಂದರೆ ರೈತರು ಆ ಮಾಲ್ ಒಳಗೆ ಬಂದರೆ ಪ್ರತಿಯೊಂದು ಪರಿಕರಗಳಿಂದ ಹಿಡಿದು ಅವರಿಗೆ ಆ ರೈತರಿಗೆ ಅನುಕೂಲವಾದಂತಹ ಎಲ್ಲ ರೀತಿಯ ಅವಶ್ಯಕತೆಗಳು ಆದರೂ ನಮ್ಮ ಮಾಲ್ನಲ್ಲಿ ಸಿಗಬೇಕು ಅನ್ನೋದೇ ನಮ್ಮ ಒಂದು ಕಾನ್ಸೆಪ್ಟ್ ಸರ್. ಮುಂದಿನ ದಿನಗಳಲ್ಲಿ ಅದನ್ನ ನಾವು ಮಾಡೇ ಮಾಡ್ತೀವಿ ಸರ್, ಅದನ್ನ ಕಾನ್ಸೆಪ್ಟ್ ಮಾಡೇ ಮಾಡ್ತೀವಿ. ಈಗ ಒಂದು ಹೇಳಿದ್ರಿ ತಾವು ಇನ್ಪುಟ್ಟಲ್ಲಿ ನಿಮ್ಮ ಷೇರುದಾರರಿಗೆ 100 ರೂಪಾಯಿ ಕನ್ಸೆಷನ್ ಕೊಡ್ತೀವಿ ಅಂತ. ಈಗ ಒಂದು ವೇಳೆ ನಿಮ್ಮ ಷೇರುದಾರರಿಂದಲೇ ಮುಸ್ಕಿನ ಜೋಳನ ಖರೀದಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಅವ್ರಿಗೆ ಏನಾದರೂ ವಿಶೇಷವಾದ ರಿಯಾಯಿತಿ ಇರುತ್ತಾ? ಸರ್ ಈಗ ಮಾರ್ಕೆಟ್ನಲ್ಲಿ 2,300 ರೂಪಾಯಿ ನಡೀತಾ ಇದೆ, ನಾವು 350 ರೂಪಾಯಿಯಿಂದ ಷೇರುದಾರಿಂದ ಖರೀದಿ ಮಾಡ್ತೀವಿ ಸರ್. ಅಂದರೆ ಬೇರೆಯವ್ರಿಗೂ ಅದೇ ರೇಟೇ ಕೊಡ್ತೀನಿ ಅಂದ್ರಲ್ಲ, 350 ರೂಪಾಯಿ ಜಾಸ್ತಿನೇ ಕೊಡ್ತೀನಿ ಅಂದ್ರಲ್ಲ, ಷೇರುದಾರಿಗೆ ಇನ್ನೊಂದು 50 ರೂಪಾಯಿ ಇದೆ ಸರ್, ಮಾಡ್ತೀವಿ ಸರ್, ಅನುಕೂಲ ಮಾಡ್ಕೊಡ್ತೀವಿ ಅಲ್ವಾ. ನಮ್ಮ ಷೇರ್ದಾರಿಗೆ ಆದರೆ ಅನುಕೂಲ ಮಾಡ್ಕೊಡ್ತೀವಿ, ನಮ್ಮ ಕಂಪ್ನಿ ನೋಡ್ತೀವಿ ಸರ್ ಅಲ್ಲಿ ಮಾರ್ಜಿನ್ ನಮಗೆ ಎಷ್ಟು ಉಳಿತೈತೆ ಅಂತ. ಟೆಂಡರ್ ಹಾಕಿದ ವ್ಯಾಲ್ಯೂಗೂ ಅದಕ್ಕೂ ನಮಗೆ ಒಂದು 50 ರೂಪಾಯಿ ನಮ್ಮ ಕಂಪ್ನಿ ಉಳ್ಕೊಂಡು ಉಳ್ಕಿದ್ದು ಏನೈತೋ ಅದು ನಮ್ಮ ರೈತರಿಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಈಗ ಮೊದಲಿಗೆ ಒಂದು 25 ಲಕ್ಷ ಸಾಲ ಮಾಡಿದ್ರಿ, ಈಗ 2 ಕೋಟಿ ಸಾಲ ಮಾಡಿದ್ದೀನಿ ಅಂತ ಹೇಳ್ತೀರಿ, ನಷ್ಟ ಆಗೋ ಭಯ ನಿಮ್ಮನ್ನ ಕಾಡ್ತಾ ಇಲ್ವಾ? ಧೈರ್ಯ ಇದೆಯಾ ನಿಮಗೆ? ಬಹಳ ಧೈರ್ಯ, ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಇನ್ನು ನಮ್ಮ ಕಂಪ್ನಿ ಈ ವರ್ಷ ಒಂದು 25 ಕೋಟಿ ನಾವು ವ್ಯವಹಾರ ಮಾಡಿದ್ದೇವೆ, ಮುಂದಿನ ದಿನದಲ್ಲಿ 50 ಕೋಟಿ ವ್ಯವಹಾರ ಮುಟ್ಟಿಸಬೇಕು ಅನ್ನೋದು ನಮ್ಮ ಆಡಳಿತ ಮಂಡಳಿ ಗುರಿ ಇದೆ ಸರ್. ಆಡಳಿತ ಮಂಡಳಿ ಮಾಡೇ ಮಾಡ್ತೀವಿ ಸರ್ ಅದನ್ನ. ಯಾಕೆಂದ್ರೆ ಬಡ್ಡಿಗೆ ದುಡ್ಡು ತಂದಾಗ ಅದಕ್ಕೆ ಬಡ್ಡಿ ಕೂಡ ಬೆಳೆಯುತ್ತೆ, ಆಮೇಲೆ ಮಾರುಕಟ್ಟೆ ಏರುಪೇರುಗಳು ತಾವೇ ಹೇಳೋ ಹಾಗೆ. ಈಗ ನಿಮಗೇನು ಒಳ್ಳೆ ದರದಲ್ಲಿ ಅಡಿಕೆ ಹೋಯ್ತು ಸರಿ, ಅಕಸ್ಮಾತ್ ದರ ಕುಸ್ತಿದ್ರೆ ಏನು ಮಾಡ್ತಾ ಇದ್ರಿ? ಇಲ್ಲ ಸರ್, ಅದಕ್ಕಾಗಿ ನಾವು ಒಂದೇ ಬಿಸ್ನೆಸ್ಸನ್ನು ನಂಬ್ಕೊಂಡು ಮಾಡಲ್ಲ ಸರ್ ಇಲ್ಲಿ ನಾವು FPOದಲ್ಲಿ. ಈಗ ಒಂದು ಹೋದರೆ ಒಂದರಲ್ಲಿ ಬ್ಯಾಲೆನ್ಸ್ ಆಗಿಬೇಕು ಸರ್ ನಮಗೆ. ಒಟ್ಟು ನಮ್ಮ ರೈತರಿಗೆ ನಮಗೆ ಲಾಭ ಕೊನೆಯ ಪಕ್ಷ ಸರ್, ನಮಗೆ ಲಾಭ ಉಳಿದರೂ ಚಿಂತೆ ಇಲ್ಲ, ನಮ್ಮ ರೈತರಿಗೆ ವೈಜ್ಞಾನಿಕವಾದ ಒಂದು ಬೆಲೆ ಅವ್ರಿಗೆ ಸಿಕ್ಕರೆ ಸಾಕು ಸರ್ ನಮಗೆ. ಅಲ್ರಪ್ಪ, ಸುಸ್ಥಿರವಾಗಿ ನೀವು ನಿಂತರೆ ತಾನೇ ನೀವು ರೈತರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ. ನಿಂತೆ ನಿಲ್ತೇವೆ ಸರ್, ನಿಲ್ತೇವೆ ಸರ್, ತೊಂದರೆ ಇಲ್ಲ, ನಿಲ್ತೇವೆ ಸರ್. ಓಕೆ, ಈಗ 3 ವರ್ಷಗಳ ಕಾಲ ನಿಮ್ಮದು ಬೆಳವಣಿಗೆ ಹಂತ, ಅಲ್ಲಿವರೆಗೂ ನಿಮಗೆ ಸಹಾಯ ಸಿಕ್ತು ಸರ್. ಈಗ 1 ವರ್ಷ ಆಗಿದೆಯಾ ನೀವು ನಿಮ್ಮ ಕಾಲ ಮೇಲೆ? 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. ಓಕೆ, 2 ವರ್ಷದಲ್ಲೇ ನಿಮಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಬಂದಿದೆ ಸರ್ ಅಲ್ವಾ? ಈಗ ನಿಮ್ಮ ಡೈವರ್ಸಿಫಿಕೇಶನ್ ಅಂತಂದ್ರೆ ಮುಸ್ಕಿನ ಜೋಳದ ಬಿಸ್ನೆಸ್ ಇನ್ನೂ ಜಾಸ್ತಿ ಮಾಡ್ತೀವಿ. ಈಗ ಭತ್ತನ ಖರೀದಿ ಮಾಡಿ ಅಕ್ಕಿ ಮಾಡಿ ಮಾರ್ತಾ ಇದ್ದೀರಿ, ಬೇರೆ ಉತ್ಪನ್ನಗಳು ಬರಬಹುದಾ? ಹಿಟ್ಟು, ನುಚ್ಚು ಈ ತರದ ಮುಂದಿನ ದಿನಗಳಲ್ಲಿ ಮಾಡುವಂತ ಯೋಜನೆ ಇದೆ ಸರ್. ಓಕೆ, ಬೇರೆ ಉತ್ಪನ್ನಗಳು ನಿಮ್ಮ ರೈತರು ಬೆಳೆಯುವಂಥವು, ಈಗ ಬೇಳೆಕಾಳು ಬೆಳಿಬಹುದು, ತೊಗರಿ ಬೆಳಿಬಹುದು? ನಮ್ಮಲ್ಲಿ ತೊಗರಿ ಏನು ಇಲ್ಲ ಸರ್. ಆಯ್ತು, ಅಡಿಕೆ ಮತ್ತು ಭತ್ತ ಮತ್ತು ಜೋಳ, ಈ ಮೂರೇ ಬೆಳೆಗಳು. ಈಗ ಮೂರೇ ಬೆಳೆಗಳನ್ನಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಿ. ನಾವು ಬೇರೆ ಎಫ್ಗಳ ಜೊತೆ ಮಾತಾಡ್ತಾ ಇದ್ದೀವಿ ಸರ್, ಸಿರಿಧಾನ್ಯ ಮಿಲೆಟ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಬಾಗಲಕೋಟೆ ಸೈಡ್ ಎಲ್ಲ ಮಿಲೆಟ್ಸ್ ಬೆಳೀತಾರೆ, ಅವನ್ನ ನಾವು ತರಿಸ್ಕೊಂಡು ನಮ್ಮಿಂದ ಅಕ್ಕಿನ ಅವ್ರಿಗೆ ಕೊಡುವಂಥ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಈ ಮಂಡ್ಯದಲ್ಲಿ ಬೆಲ್ಲ ಬೆಳೀತಾರೆ ಸರ್, ಬೆಲ್ಲ ನಮಗೆ ಬೇಕು, ಸಾವಯವ ಬೆಲ್ಲ, ಆ ಬೆಲ್ಲ ತರಿಸ್ಕೊಂಡು ಇವರಿಗೆ ಏನು ನೀಡಿಸ್ಬೇಕು ಅವ್ರನ್ನ, ಈ ಥರ ಒಂದು ಕಮ್ಯುನಿಕೇಷನ್ ಮಾಡ್ತಾ ಇದ್ದೀವಿ ಸರ್. ಈಗೆಲ್ಲ FPOಗಳಿಂದ ಅಂದರೆ FPOಗಳ ನಡುವಿನ ಒಂದು ನೆಟ್ವರ್ಕ್ ಮಾಡಬೇಕು ಅಂತ ನಾವು ಇದೆ ಸರ್. ಎಲ್ಲ FPO ಬಿಸ್ನೆಸ್ ಮಾಡ್ಕೊಬೇಕು, FPOದಲ್ಲಿ ನಮ್ಮ ಉತ್ಪನ್ನಗಳು ಅವ್ರಿಗೆ ಕೊಡಬೇಕು, ಅವ್ರ ಉತ್ಪನ್ನಗಳು ನಾವು ಮಾರ್ಕೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸರ್ ನಮಗೆ ಅಲ್ವಾ? ಆ ತರಹ ಬೇರೆ ಯಾವ್ದಾದ್ರು FPO ಜೊತೆ ಉತ್ಪನ್ನಗಳನ್ನ ತರಿಸ್ಕೊಂಡು ಮಾರಿರೋದು, ನಿಮ್ಮ ಉತ್ಪನ್ನನ ಬೇರೆ FPO ಕೊಟ್ಟಿರೋದು ಇದೆಯಾ? ಇಲ್ಲ ಸರ್, ಈಗ ಅದೇ ಮಾತುಕತೆ ನಡೀತಾ ಇದೆ ಸರ್. ಈಗ ಮುಂದಿನ ದಿನದಲ್ಲಿ ಕಾರ್ಯಾಚರಣೆ ತರ್ತೀವಿ ಸರ್. ಓಕೆ, ಈಗ ನೀವು APMC ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್ ಅಲ್ವಾ? ಅಂದ್ರೆ ಈಗ ಒಬ್ಬ ಕಮಿಷನ್ ಏಜೆಂಟ್ ಆಗಿ ಅಲ್ಲಿ ಕೆಲಸ ಮಾಡ್ತೀರಾ? ಕಮಿಷನ್ ಏಜೆಂಟಿನ ಅಥವಾ ಟ್ರೇಡರ್ ಲೈಸೆನ್ಸ್ ಏನಾದ್ರು APMC ನಲ್ಲಿ ತಗೊಂಡಿದ್ದೀರಾ? ಹೇಗೆ, ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ಸರ್, ಲೈಸೆನ್ಸ್ ತಗೊಂಡಿದ್ದೀವಿ ಸರ್. ನಾವು ಮಾರ್ಕೆಟ್ ಲೈಸೆನ್ಸ್ ತಗೊಂಡಿದ್ದೀರಿ ಅಲ್ವಾ? ಖರೀದಿ ಮಾಡೋದಾದ್ರೆ ನೀವು APMC ನಲ್ಲಿ ಮಾಡ್ತೀರಿ ಅಲ್ವಾ? ಈಗ ನಿಮ್ಮ APMC ನಲ್ಲಿ ಆಕ್ಷನ್ ಅಥವಾ ಟೆಂಡರ್? ನಮ್ದು ಏನಿಲ್ಲ ಸರ್, ನೇರ ಖರೀದಿ. ನಮ್ದು ಟೆಂಡರ್ ನೇರ ಖರೀದಿ ಸರ್, ನೇರ ಖರೀದಿ ಸರ್. ಆಕ್ಷನ್ ಮಾಡ್ತಾರೆ ಸರ್? ಅಲ್ಲಿ ನೀವೇನು ಮಾಡ್ತೀರಾ, ನೀವು ಭಾಗವಹಿಸ್ತೀರಾ ಬೇರೆಯವ್ರ ಥರ? ಅಲ್ಲ ಸರ್, ನಮಗೆ ನೇರವಾಗಿ ನಮ್ಮ ಕಂಪ್ನಿಗೆ ತರ್ತಾರೆ ಸರ್ ರೈತರು. ಹೌದಾ, ನಾವೇ ನೇರವಾಗಿ ನಮ್ಮ ರೈತರ ದರವನ್ನು ಅಲ್ಲೇ ನಿಗದಿ ಮಾಡಿ ನಾವೇ ಅನುಕೂಲವಾದ ಕೊಡ್ತಾರೆ ಸರ್, ಅನುಕೂಲ ಆಗಲಿ ತಗೊಂಡು ಹೋಗ್ತಾರೆ ಸರ್. ಹೌದಾ ಸರ್, ದರ ನಿಗದಿ ಮಾಡೋದೆಲ್ಲ ಯಾರು ಹೇಗೆ ನಿಗದಿ ಮಾಡ್ತೀರಿ ದರನ ರೈತರಿಗೆ? ನಾವು ಜೋಳದ ಬಗ್ಗೆ ಹೇಳಬೇಕು ಅಂದ್ರೆ KMFP ಟೆಂಡರ್ ತಗೊಂಡಿತ್ತು ಸರ್ ಸ್ಟಾರ್ಟಿಂಗ್. ನಾವು ಅವರು ನಮಗೆ 2,450 ರೂಪಾಯಿ ಟೆಂಡರ್ ಕೊಟ್ಟರು ಅಂದ್ರೆ ನಮ್ಮ ಕಂಪ್ನಿಗೆ ಒಂದು 50 ರೂಪಾಯಿ ಉಳಿಸ್ಕೊಳ್ಳೋ ಲೆವೆಲ್ ನೋಡಿಕೊಂಡು ಆ ದರವನ್ನು ರೈತರಿಗೆ ಕೊಡ್ತೇವೆ ಸರ್. APMCS ಎಲ್ಲ ಕಟ್ ಮಾಡಿ ಆ ದರವನ್ನು ರೈತರಿಗೆ ಕೊಟ್ಬಿಡ್ತೇವೆ ಸರ್. ಪ್ರತಿ ವರ್ಷ ಟೆಂಡರ್ ಏನಾದರೂ ದರ ಮರು ನವೀಕರಣ ಆಗುತ್ತಾ? ಪ್ರತಿ ವರ್ಷ ಟೆಂಡರ್ ಭಾಗವಹಿಸ್ತೀರಾ ನೀವು KMF ಅಲ್ಲಿ? ಪ್ರತಿ ವರ್ಷನೂ ಭಾಗವಹಿಸ್ತೇವೆ ಸರ್. ಆದರೆ ಈ KMF ಅವರು ಇತ್ತಿತ್ತಾಗಿ 2 ತಿಂಗಳಿಂದ ನಮಗೆ FPO ಟೆಂಡರ್ ನಿಲ್ಲಿಸಿಬಿಟ್ಟಿದ್ದಾರೆ ಸರ್. ಅದೊಂದು ನಮಗೆ ದುಃಖಕರ ಸಂಗತಿ. ಅದನ್ನು ನಾವೊಂದು ರಿಕ್ವೆಷನ್ ಲೆಟರ್ ಕಳಿಸಿದ್ದೇವೆ ಸರ್, ಇಲ್ಲ ನೀವು FPOಗಳಿಗೆ ಟೆಂಡರ್ ಕರೀರಿ, ಯಾಕೆ ಕರಿತಾ ಇಲ್ಲ FPOಗಳಿಗೆ ಅಂತಂದು ಒಂದು ರಿಕ್ವೆಷನ್ ಕಳಿಸಿದ್ದೇವೆ ಸರ್. ಮತ್ತೆ 50 ಕೋಟಿ ಬಿಸ್ನೆಸ್ ಹೇಗೆ ಮಾಡ್ತೀರಿ? ಈ ಮುಂದಿನ ಹುಡ್ಕೋತೇವೆ ಸರ್. ಇದಲ್ಲದೆ ಅಡಿಕೆ ಇದೆ ಸರ್, ನಮಗೆ ಅಡಿಕೆ ತೊಂದರೆ ಇಲ್ಲ, ಅಡಿಕೆದಿಂದ ಮಾಡ್ತೀವಿ. ಅಡಿಕೆದಲ್ಲಿ ಈಗ ಸ್ವಲ್ಪ ಕ್ವಾಲಿಟಿದು ಬಗ್ಗೆ ಸ್ವಲ್ಪ ಚರ್ಚೆ ನಡೀತಾ ಇರೋದ್ರಿಂದ ಈಗ ಸದ್ಯ ನಮ್ಮ ಅಡಿಕೆದ ಬಿಸ್ನೆಸ್ಸನ್ನು ತಾತ್ಕಾಲಿಕವಾಗಿ ಕಡಿಮೆ ದರದಲ್ಲಿ ತೊಗೊಳ್ತಾ ಇದ್ದೀವಿ ಸರ್. ನಮಗೆ ಅನೂಪ್ ಅವರೇ, ನೀವು ರಾಜ್ಯ ಮಟ್ಟದಲ್ಲಿ ಭತ್ತದ ಬೇಸಾಯದಲ್ಲಿ ದ್ವಿತೀಯ ಬಹುಮಾನ ತಗೊಂಡವರು ಅಲ್ವಾ? ಎಷ್ಟು ಇಳುವರಿ ತಗೊಂಡಿದ್ರಿ ಭತ್ತದಲ್ಲಿ? ಒಂದು ಎಕರೆಗೆ ಸರ್ 60 ಚೀಲ ಬಂದಿತ್ತು, 45 ಕ್ವಿಂಟಲ್ ಬರ್ದಿದ್ದೆ ಸರ್. ವೆರಿ ಗುಡ್. ಯಾವ ತಳಿ ಇದೆ ಸರ್? ನಮ್ಮ ಲೋಕಲ್ ತಳಿನೇ ಸರ್. ಹೌದಾ, ಹೇಗೆ ಬೆಳೆದಿದ್ರಿ ಒಂಚೂರು ಹೇಳ್ಬೋದಾ ಸರ್? ನಾವು ಫಸ್ಟು ಏನು ಮಾಡಿದೆ ಸರ್, ಸಾವಯವ ಇದರಲ್ಲಿ ಇದು ಬರುತ್ತಲ್ಲ ಡಯಾಂಚ, ಅದನ್ನು ಫಸ್ಟು ನಾನು ಭೂಮಿಗೆ ಹಾಕಿದೆ ಸರ್. ನಾವು ನಾಟಿ ಮಾಡುವ 45 ದಿವಸ ಮುಂಚಿತವಾಗಿ ಡಯಾಂಚವನ್ನು ಹಾಕಿದೆ. ಡಯಾಂಚವನ್ನು 45 ದಿನಗಳಲ್ಲಿ ನಂತರ ಅದನ್ನು ನೆಲಕ್ಕೆ ಸೇರಿಸಿ ಅದನ್ನು ಕೆಸರು ಮಾಡಿದ್ವಿ ಸರ್ ಗದ್ದಿನ. ಆಮೇಲೆ ಒಳ್ಳೆಯ ಬೀಜ ತಗೊಬಂದು ನಾಟಿ ಮಾಡಿಸಿದ್ವಿ ಸರ್. ನಾಟಿ ಮಾಡಿದ 40 ದಿನದೊಳಗೆ ಅದರ ಎಲ್ಲ ಕೆಲಸ ಮುಗಿಸ್ಬೇಕು. ನಾವು ನಾಟಿದ ಒಂದು ವಿಶೇಷ ಭತ್ತದ್ದು ಅಂದರೆ ಸರ್, 40 ದಿನದೊಳಗೆ ಅದಕ್ಕೆ ಗೊಬ್ಬರ ಔಷಧಿ ಏನೇ ಇದ್ದರೂ ಸರ್ ಅದರಲ್ಲಿ 40 ದಿನದೊಳಗೆ ಅದಕ್ಕೆ ಮಾಡಿದರೆ ಭತ್ತ ತುಂಬ ಅತ್ಯುತ್ತಮ ಇಳುವರಿ ಬರ್ತದೆ ಸರ್ ಅದರಲ್ಲಿ. ಆಮೇಲೆ ನಾವು ಸ್ವಲ್ಪ ಕೆಮಿಕಲ್ ಕೊಡೋದ್ರ ಜೊತೆಗೆ ಸ್ವಲ್ಪ ಈ ಜೀವಾಮೃತನೂ 2-3 ಸರಿ ಸ್ಪ್ರೇ ಕೊಟ್ಟಿದ್ದೆ ಸರ್ ನಾನು, ಹಾಗಾಗಿ ಸ್ವಲ್ಪ ಅಧಿಕ ಇಳುವರಿ ಬರೋಕ್ಕೆ ಕಾರಣ ಆಯ್ತು ಸರ್. ಬೀಜ ಎಲ್ಲಿಂದ ಖರೀದಿ ಮಾಡಿದರೆ? ಬೀಜ ಅಲ್ಲಿ ಲೋಕಲ್ಲೇ ಸರ್, ನಮ್ಮ ಅಂಗಡಿಯಲ್ಲೇ ಬೀಜ ತಗೊಂಡ್ರಿ, ಚೆನ್ನಾಗಿ ಬೆಳೆ ಬೆಳೆದ್ರಿ, ರಾಜ್ಯ ಮಟ್ಟದ ದ್ವಿತೀಯ ಸ್ಥಾನ ಅಲ್ವಾ? ಈಗ FPOಗಳು ಒಂದು ಹಂತದಲ್ಲಿ ರೈತರಿಗೆ ಕೃಷಿ ತಾಂತ್ರಿಕ ಜ್ಞಾನವನ್ನು ಕೂಡ ಕೊಡಬೇಕು ಅಂದರೆ ಅವರು ಕೂಡ ಒಳ್ಳೆ ಬೆಳೆಗಾರರಾಗಬೇಕು, ಒಳ್ಳೆ ರೀತಿ ಉತ್ತಮವಾದ ವಿಧಾನವನ್ನು ಅನುಸರಿಸಿ ಬೆಳೆ ಬೆಳಿಬೇಕು ಅನ್ನುವಂಥದ್ದು. ಆ ಕೆಲಸನೂ ನಿಮ್ಮ FPO ಮಾಡ್ತಾ ಇದೆಯಾ? ಖಂಡಿತ ಸರ್. ಈಗ ಈಗ FPOಗಳು ಅದು ಮೇನ್ ಕಾನ್ಸೆಪ್ಟ್ ಯಾವುದು ಸರ್, ರೈತರಿಗೆ ಮೊದಲಿಗೆ ತಾಂತ್ರಿಕವಾಗಿ ಅವರಿಗೆ ಬೆಳೆಯನ್ನು ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮಾಹಿತಿಯನ್ನು ಕೊಡೋದು ಭಾಳ ಮುಖ್ಯ ಸರ್. ಅದಕ್ಕಾಗಿ ನಾವು ಪ್ರತಿ ಜನರಲ್ ಬಾಡಿಯಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕರೆಸ್ತೇವೆ ಸರ್. ಅಂದರೆ ಈಗ ತೋಟಗಾರಿಕೆ, ಹೈನುಗಾರಿಕೆ, ಮೀನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಇದ್ರ ಬಗ್ಗೆ ನಾವು ಪ್ರತಿ ಒಂದು ಜನರಲ್ ಬಾಡಿಯಲ್ಲಿ ಸಹ ನಮ್ಮ ಜನರಲ್ ಬಾಡಿ ಆದ ನಂತರ ಒಂದು ಒಪ್ಪತ್ತಿನ ಟೈಮನ್ನು ರೈತರಿಗಾಗಿ ಮೀಸಲಿಡ್ತೀವಿ ಸರ್. ನಾವು ರೈತರಿಗಾಗಿ ಮೀಸಲಿಡ್ತೀವಿ ಸರ್. ಓಕೆ, ಅಂದರೆ ತಾಂತ್ರಿಕವಾದ ಜ್ಞಾನವನ್ನು ಕೂಡ ಅವರಿಗೆ ಕೊಡ್ತಾ ಇದ್ದೀರಿ, ಒಳ್ಳೆ ರೀತಿ ಬೆಳೆ ಬೆಳಿಬೇಕು, ಉತ್ತಮವಾದ ಇಳುವರಿ ಪಡ್ಕೋಬೇಕು. ಹೌದು ಸರ್. ಮತ್ತೆ ಹೇಗಿದ್ರು ಮಾರಕ್ ನೀವು ಇದ್ದೇ ಇದ್ದೀರಿ? ಹೌದು ಸರ್, ಇದ್ದೇವೆ. ಆಮೇಲೆ ಸರ್, ನಾವು ಮೊನ್ನೆ ನಮ್ಮ ಸಂಸದರು ನಮ್ಮ FPOಗಳಿಗೋಸ್ಕರವಾಗಿ ತಮ್ಮ ಸಂಸತ್ ನಿಧಿಯಿಂದ ಸಾಯ್ ಲ್ಯಾಬನ್ನು ನಮ್ಮ ಕಂಪ್ನಿಗೆ ಕೊಟ್ಟಿದ್ದಾರೆ ಸರ್. ನಿಮ್ಮ ಸಂಸ್ಥೆ? ಹೌದು ಸರ್, ನಿಜ. ಈಗ ನಮ್ಮ ಮಣ್ಣು ಪರೀಕ್ಷೆ ಅಲ್ಲಿ ಇರಲಿಲ್ಲ ಸರ್. ಏನೇ ಒಂದು ಮಣ್ಣು ಪರೀಕ್ಷೆ ಮಾಡಬೇಕಾದ್ರೂ ಈಗ ಡ್ರಿಪ್ ಇರಿಗೇಷನ್ಗೆ ಸಾಯ್ಲ್ ರಿಪೋರ್ಟ್ ಬೇಕೇ ಬೇಕು ಸರ್, ಸಾಯ್ಲ್ ವಾಟರ್ ರಿಪೋರ್ಟ್ ಬೇಕು. ಅದಕ್ಕೆಲ್ಲ ನಮ್ಮ ರೈತರು, ಆ ಭಾಗದ ರೈತರು ಎಲ್ಲ ಶಿವಮೊಗ್ಗ ಬಂದು ಹೋಗಬೇಕಾಯ್ತು ಸರ್. ಅದನ್ನ ನಾವು MPಅವರು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು FPOಗಳಿಗೆ ನಮ್ಮ ಕಂಪ್ನಿಗೆ 5 ಲಕ್ಷ ರೂಪಾಯಿ ಇದ್ದು ಒಂದು ಮಣ್ಣು ಪರೀಕ್ಷಾ ಸಲಕರಣೆಗಳನ್ನು ನಮ್ಮ FPOಗಳಿಗೆ ಕೊಟ್ಟಿದ್ದಾರೆ ಸರ್. ಇನ್ನೇನದು ಈಗ ಟೆಂಡರ್ ಆಗಿದೆ ಸರ್, ಇನ್ನು ವಾರದಲ್ಲಿ ಅದು ಕೆಲಸ ಆರಂಭ ಆಗ್ತದೆ ಸರ್. ಹಾಗಾದರೆ ನಮ್ಮ ಭಾಗದ ರೈತರಿಗೆ ಶಿವಮೊಗ್ಗ ಬರುವಂಥ ಒಂದು ತೊಂದರೆ ತಪ್ಪದೆ. ಆಮೇಲೆ ನಾವು ಹೆಂಗೆ ನಮಗೆ ಜ್ವರ ಬಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಹಾಗೆ ಮಣ್ಣಿಗೂ ಜ್ವರ ಬರುತ್ತೆ, ಹುಳಿ ಆಗುತ್ತೆ, ಖಾರ ಆಗುತ್ತೆ ಮಣ್ಣು ಸಹ. ಪ್ರತಿ ವರ್ಷ ನಾನು ಇದ್ರ ಮೂಲಕ ನಮ್ಮ ರೈತರಿಗೆ ಕೇಳ್ಕೊಳೋದೇ ಅಂದರೆ, ಪ್ರತಿ ವರ್ಷ ನಿಮ್ಮ ಹೊಲದಲ್ಲಿ ನೀವು ಮಣ್ಣು ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಅದಕ್ಕೆ ಗೊಬ್ಬರ ಔಷಧಿ ಕೊಡೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಎಲ್ಲ ರೈತರಿಗೆ ಹೇಳ್ತಾ ಇದ್ದೀನಿ ಸರ್. ಭಾಳ ಸಂತೋಷ ಆಯಿತು ಅನೂಪ್ ಅವರ ನಿಮ್ಮ ಜೊತೆ ಮಾತಾಡಿ. ನೋಡಿ, ಒಬ್ಬ ರೈತ ಅಥವಾ ಒಂದು ರೈತ ತಂಡ ಮನಸ್ಸು ಮಾಡಿದ್ರೆ ಎಷ್ಟರ ಮಟ್ಟಿಗಿನ ಬದಲಾವಣೆಯನ್ನು ತರಬಹುದು ಅನ್ನೋದಕ್ಕೆ ನಿಮ್ಮ ಕಂಪನಿಯೇ ಸಾಕ್ಷಿ. ಮುಂದಿನ ಕನಸುಗಳು ನಿಮ್ಮ? ಮುಂದಿನ ಕನಸುಗಳು ಭಾಳ ಇದ್ದಾವೆ ಸರ್. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಈ ಒಂದು FPO ಕಾನ್ಸೆಪ್ಟ್ ಏನಿದೆ, ಇದು ಎಲ್ಲ ಕಡೆಗೂ ಈಗ 1,350 FPOಗಳು ನಮ್ಮ ಕರ್ನಾಟಕದಲ್ಲಿ ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದಾವೆ. ಅದರಲ್ಲಿ ಎಲ್ಲವೂ ಈಗ ಜಾಗೃತಿ ಮೂಡಿದೆ ಸರ್ ರೈತರಿಗೆ, ನಮ್ಮ ಬೆಳೆಗಳನ್ನು ನಾವು ನಮಗೆ ಒಳ್ಳೆ ಬೆಳೆ ಸಿಗಬೇಕಾದ್ರೆ ನಾವು ಎಲ್ಲಿ ಮಾರುಕಟ್ಟೆ ಮಾಡಬೇಕು, ನಾವು ಎಲ್ಲಿ ವ್ಯವಹಾರ ಮಾಡಿದರೆ ನಮಗೆ ಉತ್ತಮ ಅನ್ನೋದು ಕಾನ್ಸೆಪ್ಟ್ ಎಲ್ಲರಿಗೂ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ಸಹ ನಮ್ಮ ಎಫ್ ಎ ಒಗಳನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯಬೇಕು, ರೈತರಿಗೆ ರಿಯಾಯಿತಿ ದರದಲ್ಲಿ ಮಧ್ಯವರ್ತಿಗಳು ಇಲ್ಲದೇ ಅವರಿಗೆ ಎಲ್ಲ ಪರಿಕರಗಳನ್ನು, ಕೃಷಿ ಪರಿಕರಗಳನ್ನು ಒದಗಿಸುವಂಥ ವ್ಯವಸ್ಥೆ ನಮ್ಮ ಎಫ್ ಎ ಒಗಳ ಮೂಲಕ ಮಾಡಬೇಕು. ಬರೇ ಇದೊಂದು ಔಟ್ಪುಟ್ ಬಿಸ್ನೆಸ್ ಮಾಡಿದ್ರಂತ ಅಲ್ಲ, ನಮ್ಮ ರೈತರು ಬೆಳೆದಂಥ ಬೆಳೆಗಳನ್ನು ನಾವೇ ಸಂಸ್ಕರಣೆ ಮಾಡಿ, ನಾವೇ ಪ್ಯಾಕಿಂಗ್ ಮಾಡಿ, ನಾವೇ ಒಂದು ದರವನ್ನು ನಮ್ಮ ಬೆಳೆಗೆ ಬೆಳೆದು ನಾವು ಎಷ್ಟು ಖರ್ಚಾಗಿದೆ ಆ ದರವನ್ನು ನಾವೇ ನಿಗದಿ ಮಾಡಿ, ನಾವೇ ಎಮ್ ಆರ್ ಪಿ ರೇಟ್ ಹಾಕಂತಹ ಶಕ್ತಿ ನಮ್ಮ ರೈತರಿಗೆ ಬೆಳೆಗಳಿಗೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಮುಂದಿನ ದಿನಗಳಲ್ಲಿ ಖಂಡಿತ ಆ ಕೆಲಸವನ್ನು ನಮ್ಮ ಎಫ್ ಯುಗಳು ಎಲ್ಲ ಎಫ್ ಯುಗಳಿಂದ ಆಗುತ್ತೆ ಅಂತ ಒಂದು ಭರವಸೆ ನಮ್ಮಲ್ಲಿ ಇದೆ ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? 9901712618. ಇನ್ನೊಮ್ಮೆ ಹೇಳ್ತೀರಾ? 9901712618. ಇನ್ನೂ ಒಂದ್ಸರಿ ಹೇಳಿ ಅನೂಪ್ ಅವರ. 9901712618.